ದೇಶಾದ್ಯಂತ 8,200ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳ ಆರಂಭ, ಸಚಿವ ಭಗವಂತ ಖೂಬಾ. ಪ್ರತಿ ಜಿಲ್ಲೆಯಲ್ಲಿ ಮಾಡ್ಯುಲಾರ್ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರೈತರು ಗ್ರಾಹಕರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆಗೆ ಸಿದ್ದರಾಮಯ್ಯ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅಗತ್ಯ ವಸ್ತುಗಳ ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನು ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಇದು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ ತರಂಗಾಂತರಗಳ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ, ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಪ್ರೀತಿಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳು. ಈ ವಿಷಯದ ಬಗ್ಗೆ ಚಳ್ಳಕೆರೆ ತಾಲೂಕು ಅಡವಿಚಿಕ್ಕೇನಹಳ್ಳಿಯ ಕೃಷಿಕ ಬಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನು ಪ್ರಸಾರಿಸುತ್ತೇವೆ. ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ನಮ್ ಜೊತೆ ಡಾಕ್ಟರ್ ಆರ್ ಎಸ್ ದೀಪಕ್ ಇದ್ದಾರೆ. ಒಂದ್ ಇಂಪಾರ್ಟೆಂಟ್ ಮೆಸೇಜ್ ಶೇರ್ ಮಾಡಕ್ ಇಷ್ಟಪಡ್ತಾರೆ. ಸೊ ಡಾಕ್ಟರ್, ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ಎಲ್ಲಾ ಕೇಳುಗರಿಗೆ ವಿಶ್ವ ಮಾನಸಿಕ ದಿನಾಚರಣೆ ಶುಭಾಶಯಗಳು. ಈ ಕೋವಿಡ್ ಸಾಂಕ್ರಾಮಿಕ ರೋಗದ ಅಡಿಯಲ್ಲಿ ಎಲ್ಲರ ಮನಸ್ಥಿತಿಗೆ ಸಾಕಷ್ಟು ಧಕ್ಕೆ ಉಂಟಾಗಿದೆ. ನಾವೆಲ್ಲ ಏನನ್ನು ಮನದಟ್ಟು ಮಾಡ್ಕೊಳ್ಬೇಕಂದ್ರೆ, ದೇಹಕ್ಕೆ ಯಾವ ರೀತಿ ರೋಗಗಳು ಬರುತ್ತೋ ಹಾಗೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೇನೂ ಸಾಕಷ್ಟು ರೋಗಗಳು ಬರುತ್ತೆ. ಅದಕ್ಕೆ ಸರಿಯಾದ ಟೈಮಲ್ಲಿ ನಾವು ಚಿಕಿತ್ಸೆಯನ್ನ ಸೂಕ್ತವಾಗಿ ಪಡೆದ್ರೆ ನಾವು ಮತ್ತೆ ಮನಸ್ಥಿತಿ ಮುಂಚೆ ಹೇಗಿತ್ತೋ ಆ ತರ ಚೆನ್ನಾಗಾಗತ್ತೆ. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಚೆನ್ನಾಗಿ ಕಾಣಬೇಕು ಅಂತ ಬ್ಯೂಟಿ ಪಾರ್ಲರ್ ಹೋಗ್ತೀವಿ. ಅದೇ ರೀತಿ ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದಾಗ ಸೂಕ್ತವಾದ ಮಾನಸಿಕ ಚಿಕಿತ್ಸೆಯನ್ನು ಪಡೆಯಬೇಕು. ಏಷ್ಯುಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಅಸ್ಥಿರಾ ಇಂಟರ್ಸ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420-420-2233. ಈಗ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳು. ಈ ವಿಷಯವಾಗಿ ಚಳ್ಳಕೆರೆ ತಾಲೂಕು ಅಡವಿಚಿಕ್ಕೇನಹಳ್ಳಿಯ ಕೃಷಿಕ ಬಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಅಡವಿಚಿಕ್ಕೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಜೊತೆಗೆ ಉಪಕಸಬಾಗಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಶ್ರೀನಿವಾಸ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಶ್ರೀನಿವಾಸ್ ಅವರೇ, ಈ ಕೃಷಿ ಬದುಕಿಗೆ ಬಂದಾಲೆ ಎಷ್ಟು ವರ್ಷ ಆಯ್ತು? ಸರ್, ನಾವು ಕೃಷಿ ಬದುಕಿಗೆ ಬಂದು ಇಲ್ಲಿಗಾಲೇ ಒಂದು 15 ವರ್ಷದಿಂದ ಮಾಡ್ತಿದೀವಿ. ನಾವು ಯಾಕೆ ಕೃಷಿ ಬದುಕಿಗೆ ಬರ್ಬೇಕಂತ ಆಸಕ್ತಿ ಬಂತು? ನಾವೇನೇ ಬೇರೆ ಕೆಲಸ ಮಾಡಿದ್ರು ಕೃಷಿಯಲ್ಲಿ ಇರ್ತಕ್ಕಂತ ಖುಷಿ ಬೇರೆದ್ರಲ್ಲಿ ಸಿಕ್ಕಿಲ್ಲ ನಮಗೆ. ಹಂಗಾಗಿ ಕೃಷಿ ಮಾಡ್ಬೇಕನ್ನೋದು ಬಹಳ ಆಸೆ ನಮಗೆ. ಈಗ ಸಾಕಷ್ಟು ಜನ ರೈತರು ಈ ಕೃಷಿಯಲ್ಲಿ ಏನಂತ ಖುಷಿ ಸಿಗೋದಿಲ್ಲ, ಹೆಚ್ಚು ಲಾಸ್ ಆಗುತ್ತೆ ಅಂತಾರೆ. ಅಂತದ್ರಲ್ಲಿ ನಮಗೆ ಈ ಕೃಷಿಯಲ್ಲಿ ಖುಷಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಖುಷಿ ಸಿಗುತ್ತೆ ಅಂತ? ಇವಾಗ ಒಂದು ಹೊಲದಲ್ಲಿ ಒಂದೇ ಬೆಳೆ ಹಾಕ್ತಾರೆ, ಯಾರೋ ಬೇರೆ ಏನೋ ಮಾಡಿದ್ರು ಅಂತೇಳಿ ಅದನ್ನೇ ಮಾಡ್ತಾರೆ. ಹಂಗಾಗಿ ಬಹಳ ಲಾಸ್ ಆಗುತ್ತೆ. ಇವರು ಸ್ವಂತ ನಿರ್ಧಾರಗಳು ಯಾವತ್ತೂ ತಗೊಳ್ಳೋದಿಲ್ಲ. 5 ಎಕರೆ ಜಮೀನ್ ಇದ್ರೆ 5 ಎಕರೆಗೂ 5 ಬೆಳೆ ಇಡಬೇಕು, 1 ಎಕರೆಗೆ 1 ಬೆಳೆ ಇಡಬೇಕು. ಒಂದ್ರಲ್ಲಿ ಲಾಸ್ ಆದ್ರೆ ಒಂದ್ರಲ್ಲಿ ಲಾಭ ಅಂತೂ ಖಂಡಿತ ಬಂದೇ ಬರುತ್ತೆ. ಇವ್ರೇನ್ ಮಾಡ್ತಾರೆ, 5 ಎಕರೆಗೆ ಈರುಳ್ಳಿ ಹಾಕ್ತಾರೆ, 5 ಎಕರೆಗೂ ಲಾಸ್ ಆಗುತ್ತೆ. 10 ವರ್ಷಕ್ಕೊಂದ್ಸಾರಿ ಈರುಳ್ಳಿದು ರೇಟ್ ಸಿಗುತ್ತೆ, ಸಾಲಗಳು ಜಾಸ್ತಿ ಆಗುತ್ತೆ. 10 ವರ್ಷಕ್ಕೊಂದ್ಸಾರಿ ರೇಟ್ ಬಂದು ಈರುಳ್ಳಿ ಎಲ್ಲ ಮಾರಿ ಈರುಳ್ಳಿಗೆ ದುಡ್ಡು ಸಿಕ್ಕಿದ್ದನ್ನ ಸಾಲ ತೀರಿಸೋದಕ್ಕೆ ಸರಿಯಾಗುತ್ತೆ. ಹಂಗಾಗಿ ರೈತರು ಉದ್ದಾರ ಆಗ್ತಾ ಇಲ್ಲ. ಅಂದ್ರೆ ನಮ್ಮ ರೈತರು ಈ ಮಿಶ್ರ ಬೆಳೆಗಳು ಬೆಳೆದ್ರೆ ಹೆಚ್ಚು ಅನುಕೂಲ ಅಂತೀರ? ಮಿಶ್ರ ಬೆಳೆ ಬೆಳೆದ್ರೆ ಯಾವ್ದ್ರಲ್ಲೂ ಲಾಸ್ ಆಗಲ್ಲ. ಒಂದ್ರಲ್ಲಿ ಲಾಸ್ ಆದ್ರೆ ಒಂದ್ರಲ್ಲಿ ಲಾಭ ಅಂತೂ ಖಂಡಿತ ಇದ್ದೇ ಇರುತ್ತೆ. ಈಗ ಎಲ್ಲಾನು ಒಂದೇ ಸರಿ ರೇಟ್ ಆಗಲ್ಲ, ಎಲ್ಲಾನು ಒಂದೇ ಸರಿ ರೇಟ್ ಕಡಿಮೆ ಆಗಲ್ಲ. ಅದ್ರ ಜೊತೆಗೆ ಬೇರೆ ಕಸಬುಗಳು ಇವನ್ನ ಮಾಡ್ಕೊಂಬಂದ್ರೆ ಕುರಿ ಸಾಕಾಣಿಕೆ, ಕೋಳಿ, ಮೇಕೆ, ಅವನ್ನೆಲ್ಲ ಹಸು, ಎಮ್ಮೆ ಅವೆಲ್ಲ ಮಾಡಿದ್ರೆ ತುಂಬಾ ಅನುಕೂಲ ಐತೆ ಅಂತ ನನ್ನ ಅಭಿಪ್ರಾಯ. ಈ ಜಮೀನ್ ಎಷ್ಟೆಕರೆ ಇದೆ ನಿಮ್ದು? ಜಮೀನ್ ನಮ್ದು ಸರ್ 10 ಎಕರೆ ಇತ್ತು, 5 ಜನ ಅಣ್ಣ ತಮ್ಮಗಳು, ಎಲ್ಲರಿಗೂ 2 ಎಕರೆ ಅಷ್ಟೇ ಬಂದಿರೋದು. 3 ಬೋರ್ ಕೊರ್ಸಿದ್ವಿ, 3 ಬೋರ್ ಫೇಲ್ ಆಯ್ತು. ಈಗ ಬೆದ್ಲು ಬೆಳೆನೆ ಅಷ್ಟೇ ನಮ್ದು, ಇನ್ ಬೇರೆ ಏನಿಲ್ಲ. ನೀರಾವರಿ ಇದು ಬೆದ್ಲಲ್ಲೇನೆ ನಾವು ಶೇಂಗಾ ಹಾಕಿದ್ವಿ. ಸರಿ, ಪ್ರತಿ ವರ್ಷ ಶೇಂಗಾನ ಹಾಕ್ತಾರ, ಏನಾದ್ರು ಬೆಳೆ ಪರಿವರ್ತನೆ ಮಾಡ್ತಾ ಇರ್ತಾರ? ಸರ್, ನಾವು ಬೇರೆ ಬೇರೆ ಬೆಳೆ ಬೆಳಿಬೇಕಂತೇಳಿ ಒಂದ್ಸರಿ ಜೋಳ, ಒಂದ್ಸರಿ ಸೂರ್ಯಕಾಂತಿ, ಹಂಗೆಲ್ಲ ಹಾಕಿದ್ವಿ. ಎಲ್ಲದಕ್ಕಿಂತ ಜಾಸ್ತಿ ನಮ್ಗೆ ಈ ಕುರಿಮರಿಗಳು ಸಾಕೋದ್ರಿಂದ ಮೇವು ಬೇಕು, ನಮ್ಗೆ ಮೇವು ಕೊಂಡ್ಕೊಳಕ್ ಆಗೋದಿಲ್ಲ. ಹಂಗಾಗಿ ನಾವು ಕಡಲೆ ಬಳ್ಳಿ ಬೇಕಿರೋದ್ರಿಂದ ಶೇಂಗಾನೇ ಜಾಸ್ತಿ ಬೆಳಿತೀವಿ ನಾವು, ಯಾವಾಗಲೂ ಶೇಂಗಾನೇ ಹಾಕ್ತಿವಿ. ಶೇಂಗಾ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಶೇಂಗಾ ಇಳುವರಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮಳೆ ಬಂದ್ರೆ, ಮಳೆ ಚೆನ್ನಾಗಿ ನಡೆಸಿದ್ರೆ ಬಹಳ ಚೆನ್ನಾಗಿ ಇಳುವರಿ ಬರುತ್ತೆ. ಇಳುವರಿ ಬರಲಿಲ್ಲ ಅಂದ್ರೆ ಮೇವಿಗಂತೂ ತೊಂದರೆ ಇಲ್ಲ, ಅದೇ ಆಗುತ್ತೆ ಮೇವು. ಈಗ ಚೆನ್ನಾಗಿ ಇಳುವರಿ ಬಂದ್ರೆ ಒಂದ್ ಚೀಲ ಬೀಜಕ್ಕೆ ಎಷ್ಟು ಚೀಲದವರೆಗೆ ಇಳುವರಿ ಬರೋ ಸಾಧ್ಯತೆ ಇರುತ್ತೆ? 40 ಚೀಲದವರೆಗೂ ಬೆಳಿಬಹುದು. ಸರಿಯಾಗಿ ಮಳೆ ಬಂದು ನಾವು ಗೊಬ್ಬರ ಕ್ಲೀನಾಗಿ ಹಾಕಿ ಮತ್ತೆ ಬೇಸಾಯ ಮಾಡಿಸಿ ಮತ್ತೆ ಕಳೆ ಮಳೆ ಎಲ್ಲ ಕ್ಲೀನಾಗಿ ಆದ್ರೆ 40 ಚೀಲ ಒಂದ್ ಚೀಲಕ್ಕೆ ಬೆಳೆ ಬರುತ್ತೆ. ಈಗ ಯಾವ ವರ್ಷ ಅಂದ್ರೆ ಶೇಂಗಾದಲ್ಲಿ ಲಾಸ್ ಆಗಿರೋದುಂಟ? ನಮ್ ಚಿಕ್ಕನಹಳ್ಳಿಯಲ್ಲಿ ಒಂದು 2016-17 ಅನ್ಸುತ್ತೆ ಎಲ್ಲಾರು ಶೇಂಗಾ ಹಾಕಿ ಎಲ್ಲಾರು ಬೆಳೆದ್ರು. ಚಿಕ್ಕನಹಳ್ಳಿ ಮತ್ತೆ ದುರ್ಗದಲ್ಲಿ ಮಾರ್ಕೆಟ್ ಹೋದಾಗ ನಮ್ಮವೇ ಅತಿ ಹೆಚ್ಚು ರೇಟ್ ಆಗಿದ್ದು ಕಾಯಿ. ಅಂದ್ರೆ ಏನಪ್ಪ ಅಂದ್ರೆ ನಾವು ಹಾಕಿರೋ ಗೊಬ್ಬರ, ನಾವು ನೋಡ್ಕೊಂಡಿರೋ ರೀತಿ, ನಾವು ಬೇಸಾಯ ಮಾಡಿಸಿದ ರೀತಿ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಇಳುವರಿ ಚೆನ್ನಾಗಿ ಬಂತು. ನಮ್ಗೆ ಯಾವತ್ತೂ ಶೇಂಗಾ ಬೆಳೆಗೆ ಲಾಸೇ ಆಗಿಲ್ಲ, ನಮ್ಗೆ ಯಾವತ್ತೂ ಆಗಿಲ್ಲ. ಅರ್ಧ ಬೆಳೆನಾದ್ರೂ ಆಗಿದೆ. ಈ ಕೃಷಿ ಜೊತೆಗೆ ಉಪಕಸಬಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂತು ಅಂತ ಅಂದ್ರೆ ಯಾಕೆ ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂತು? ನಾವು ಪ್ರಾಣಿಗಳು ಅಂದ್ರೆ ನಂಗೆ ಸ್ವಲ್ಪ ಇಷ್ಟ ಜಾಸ್ತಿ, ಸಾಕ್ಬೇಕಂತ ಅನಿಸ್ತು. ಮತ್ತೆ ಅದರಿಂದ ಲಾಭ ಬಹಳ ಇದೆ, ಕುರಿ ಸಾಕೋದ್ರಿಂದ ಹೆಚ್ಚಿನ ಲಾಭ ಇದೆ. ಹೆಂಗಪ್ಪ ಅಂದ್ರೆ ನಾವು 5,000 ಮರಿತಂದ್ರೆ 5 ತಿಂಗಳು 6 ತಿಂಗಳು ಮೇಯಿಸಿದ್ರೆ 15,000 ಮಾರ್ತೀವಿ. 10,000 ಲಾಭ ಯಾವ್ದ್ರಲ್ಲೂ ಬರಲ್ಲ. ನಾವು ಕಡಿಮೆ ನೋಡ್ಕೊಳೋದು, ಜೀರೋ ಮೇಂಟೆನೆನ್ಸ್ ಅಲ್ಲೇ ನಾವು ಮೇಂಟೈನ್ ಮಾಡಬಹುದು ಅವನ್ನ. ಮೆಕ್ಕೆಜೋಳ ಮತ್ತೆ ಶೇಂಗಾ ಕಡಲೆ ಒಟ್ಟು ಮತ್ತೆ ಸಪ್ಪೆ ಬಿಳಿಜೋಳ ಸಪ್ಪೆ ಮತ್ತೆ ರಾಗಿ ಕಡ್ಡಿ ಇಷ್ಟನ್ನ ನಾವು ಕಟ್ ಮಾಡಿ ಹಾಕಿ ಚೆನ್ನಾಗಿ ನೋಡ್ಕೊಂಡ್ರೆ ಅವನ್ನ ನಿಜವಾಗ್ಲೂ ಲಾಭ ಐತೆ. ಕುರಿ ಸಾಕೋದ್ರಿಂದ ಯಾವತ್ತೂ ಯಾರಿಗೂ ಲಾಸ್ ಇಲ್ಲ. ಈಗ ಉಪಕಸಬ್ಗಳಲ್ಲಿ ಸಾಕಷ್ಟು ಇದಾವೆ, ಕೋಳಿ ಸಾಕಾಣಿಕೆ ಮಾಡಬಹುದು, ಹೈನುಗಾರಿಕೆ ಮಾಡಬಹುದು, ಮೊಲ ಸಾಕಾಣಿಕೆ ಮಾಡಬಹುದು, ಈ ತರ ನಾನಾ ರೀತಿ ಇದಾವೆ. ಅಂತದ್ರಲ್ಲಿ ಕುರಿನೇ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಕುರಿ ಸಾಕೋದಕ್ಕೆ ಅಂದ್ರೆ ಈಗ ಅತಿ ಹೆಚ್ಚು ಬೇಡಿಕೆ ಇರೋದು ನಮ್ ಕಡೆ ಮಾಂಸಕ್ಕೆ ಜಾಸ್ತಿ ಕುರಿ ಮೇಕೆದೆ, ಅದು ನಾಟಿ ಮೇಕೆ ನಾಟಿ ಕುರಿಗೆ ಇರೋದು. ಹಂಗಾಗಿ ನಾವು ಅದ್ರ ಕಡೆನೆ ಜಾಸ್ತಿ ಒಲವು ಬಂತು, ಅದರಿಂದ ಹೆಚ್ಚಿನ ಲಾಭ ಐತೆ ಅಂತ ಅನಿಸ್ತು ನನಗೆ. ನಾವು ಬೇರೆದೆಲ್ಲ ಮಾಡೋದಕ್ಕಿಂತ ಇದೇ ಕುರಿದೇ ಚೆನ್ನಾಗಿ ಅಂತ ಅನಿಸ್ತೈತೆ. ಅಂದ್ರೆ ನೀವೇನು ಗಂಡು ಕುರಿ ಸಾಕಾಣಿಕೆ ಮಾಡ್ತಾರೆ, ಹೆಣ್ಣು ಕುರಿ ಸಾಕಾಣಿಕೆ ಮಾಡ್ತಾರೆ? ನಾವೆಲ್ಲ ಈಗ ಟಗರುಗಳೇ ತರೋದು, ಮರಿಗಳು ಸಣ್ಣವು ತಂದು ಮತ್ತೆ ಅವನ್ ಮೇಯಿಸಿ ಚೆನ್ನಾಗಿ ಒಂದ್ 4-5 ತಿಂಗಳಿಗೆ ಒಂದೊಂದು ಬ್ಯಾಚ್, ವರ್ಷಕ್ಕೆ ಒಂದ್ 3 ಬ್ಯಾಚ್ ಮಾರ್ಬೋದು. ಕುರಿ ಸಾಕಾಣಿಕೆಗಿಂತ ಮೇಕೆ ಸಾಕಾಣಿಕೆ ಹೆಚ್ಚು ಲಾಭದಾಯಕ ಅಂತಾರೆ? ಮೇಕೆ ಸಾಕಾಣಿಕೆ ಬಹಳ ಲಾಭದಾಯಕ, ಕಡಿಮೆ ಖರ್ಚಲ್ಲೇ ನಾವು ಸಾಕ್ಬೋದು. ಒಂದ್ಸಾರಿ ಒಂದು ದಿನಕ್ಕೆ ಹಸಿರು ಮೇವು ಬೇಕಾಗುತ್ತೆ ಅದಕ್ಕೆ, ಯಾವುದಕ್ಕೆ ಮೇಕೆಗೆ. ಕುರಿಗೇನು ಹಸಿರು ಮೇವು ಬೇಕಾಗಲ್ಲ, ನಾವು ಒಣ ಕಡಲೆ ಬಳ್ಳಿ ಮತ್ತೆ ಮೆಕ್ಕೆಜೋಳದಲ್ಲೇ ಸಾಕ್ಬೋದು. ಮೇಕೆಯಿಂದ ಲಾಭ ಜಾಸ್ತಿ ಐತೆ ಅಂದ್ರೆ ಅದಕ್ಕೆ ಯಾವುದೇ ರೋಗ ರುಜಿನ ಬರಲ್ಲ. ಹಂಗಾಗಿ ಮೇಕೆ 2 ಮರಿ ಕೊಡೋದ್ರಿಂದ ಚೆನ್ನಾಗಿ ಲಾಭ ಇದೆ ಮೇಕೆಯಿಂದ. ಮತ್ತೆ ಈಗ ಮೇಕೆ ಸಾಕಬೇಕಂತ ಏನು ಆಸಕ್ತಿ ಬರಲಿಲ್ಲ? ನಾವು ಮೇಕೆನು ಸಾಕಿದ್ವಿ, ಕುರಿ ಮರಿನೂ ಸಾಕಿದ್ವಿ, ಗಂಡು ಮೇಕೆ ಹೆಣ್ಣು ಮೇಕೆಗಳೆಲ್ಲ ತಂದಿದೀವಿ, ಚೆನ್ನಾಗಿದೆ. ನಮ್ಗೇನು ತಾಪತ್ರ ಇಲ್ಲ ಅದ್ರಲ್ಲಿ, ಚೆನ್ನಾಗುತ್ತೆ ಅದ್ರಲ್ಲಿ. ಈಗ ಇವನ್ ಸಾಕಾಣಿಕೆ ಮಾಡ್ಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ, ಶೆಡ್ ಈ ತರ ಏನಾದ್ರು ಮಾಡ್ಕೊಂಡಿದ್ರೆ? ಈಗ ನಾವು ಶೆಡ್ ಮಾಡಿದೀವಿ, ಕುರಿ ಸಾಕೋದಕ್ಕಂತಾನೆ 20-40 ಸೈಜ್ ಅಲ್ಲಿ ಒಂದು ಶೆಡ್ ಮಾಡಿದೀವಿ. ಈಗ ಶೆಡ್ ಮಾಡಿ ಅಟ್ಟದ ರೀತಿ ಎಲ್ಲ ಇದ್ ಮಾಡಿದ್ವಿ, ಕಸ ಪಸ ಏನು ಒಡೆಯಂಗಿಲ್ಲ, ಎಲ್ಲ ಗಂಜು ಮತ್ತೆ ಗೊಬ್ಬರ ಎಲ್ಲ ಫಲವತ್ತತೆ ಆಗಿರುತ್ತೆ ಅಂತೇಳಿ. ನಾವು ಪಿಚ್ಕೆ ಎಲ್ಲ ಕೆಳಗ್ ಬಿದ್ದಾಗ ಅದು ಗಂಜು ಅದರಲ್ಲೇ ಹೋದ್ರೆ ಅದು ಪಿಚ್ಕೆ ಎಲ್ಲ ಗಂಜು ನೀರ್ಕೊಂಡ್ಬಿಟ್ಟು ಪುಷ್ಟಿ ಗೊಬ್ಬರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಂಗಾಗಿ ದೊಡ್ಡದಾಗಿ ಮಾಡಿದೀವಿ, ನೋಡೋಣ ಅಂತೇಳಿ. ಒಂದು 100 ಮರಿ ಸಾಕ್ಬೋದು ಆ ತರ ಮಾಡಿದೀವಿ, ಸರಿ ನೋಡೋಣ ಅಂತ ಅನ್ಕೊಂಡಿದೀವಿ. ಸರಿ ಮಾಡಿ ಅಂದ್ರೆ ಈ ಸ್ಟಾಲ್ ಫೀಡಿಂಗ್ ಅಂತಾರಲ್ಲ ಆ ತರ ಮಾಡಿದ್ರ? ಅದೇ ತರನೇ, ಎಲ್ಲಿ ಹೊರಗಡೆ ಬಿಡಂಗಿಲ್ಲ, ಈಗ 100 ಕುರಿ ಮರಿನೂ ಒಬ್ಬರೇ ಮೇಂಟೈನ್ ಮಾಡಬಹುದು ಈ ತರ ಮಾಡಿದ್ರೆ. ಈಗ 100 ಕುರಿ ಮರಿನ ಹೊರಗಡೆ ಮೇಯಿಸಬೇಕಂದ್ರೆ ಒಂದು 2-3 ಕೂಲರ್ ಬೇಕಾಗುತ್ತೆ. ಆ ಕೂಲಿ ಖರ್ಚುನು ಉಳಿಯುತ್ತೆ, ಕೂಲಿ ಖರ್ಚಿಗೆ ನಮಗೆ ಮೇವು ಬರುತ್ತೆ, ಆ ಗೊಬ್ಬರ ಮಾಡಿದ್ರೆ ಮೇವು ಸಿಕ್ಕೇ ಸಿಗುತ್ತೆ ನಮಗೆ. ಹಂಗಾಗಿ ನಾವು ಸ್ವಂತ ಇದರಲ್ಲೇ ಮಾಡಿದ್ವಿ. ರೈತರು ಹೇಳೋದ ಪ್ರಕಾರ ಹೊರಗಡೆ ಕಾತ್ಕೊಂಬರಂಗೆ ಸಾಕಾಣಿಕೆ ಮಾಡೋದು ಹೆಚ್ಚು ಅನುಕೂಲ ಅಂತಾರೆ, ಈ ಸ್ಟಾಲ್ ಫೀಡಿಂಗ್ ಮಾಡೋದು ನಮಗೆ ಖರ್ಚು ಜಾಸ್ತಿ ಅಪ್ಪ ಅಂತಾರೆ? ಖರ್ಚು ಜಾಸ್ತಿ ಆಗಿರ್ಬೋದು. ಈಗ ಹೊರಗಡೆ ಒಬ್ರು ಕೂಲರ್ನ ಕರ್ಕೊಂಡೋಗಿ ಮೇಯಿಸ್ಬೇಕಂದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರು ಒಂದು 9,000-10,000 ರೂಪಾಯಿ ಕೊಡ್ಬೇಕಾಗತ್ತೆ ಅವ್ರಿಗೆ ಕೂಲಿ. ಅದೇ ದುಡ್ಡು 3 ಜನ ಅಂದ್ರೆ ಅಲ್ಲಿಗೆ 27,000 ದುಡ್ಡು ಆಯ್ತು. 9,000 ಕೊಟ್ರು 27,000 ನಾವು ಮೇವು ತಂದ್ರೆ 6 ತಿಂಗಳು ಮೇಯಿಸ್ಬೋದು. ಆಮೇಲೆ ಹೊರಗಡೆ ಬಿಡೋದ್ರಿಂದ ಏನಾಗುತ್ತಂದ್ರೆ ಮರಿಗೆ ಕಾಯಿಲೆ ಬರೋದು ಜಾಸ್ತಿ ಇರುತ್ತೆ. ಒಳಗಡೆ ಇದ್ರೆ ಯಾವ ಕಾಯಿಲೆನೂ ಬರಲ್ಲ, ಹಂಗಾಗಿ ಒಳಗಡೆನೆ ಸಾಕ್ತಾ ಇದೀವಿ. ಈಗ ಈ ಶೆಡ್ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಖರ್ಚಾಯ್ತು? ಈಗ ಇದು ಒಂದು 2.5 ಲಕ್ಷ ಆಗಿದೆ 20-40. ನೀವು ತುಂಬಾ ಆಧುನಿಕವಾಗಿ ಮಾಡ್ಕೊಂಡಿದ್ರ, ಈ ತರ ಎಲ್ಲ ಮಾಡ್ಬೇಕಂತ ಎಲ್ಲಿ ನೋಡ್ಕೊಂಬಂದ್ರಿ, ಯಾವ ರೀತಿ ಆಸಕ್ತಿ ಬಂತು? ಇಲ್ಲ, ನಾವು ಕುರಿ ಫಾರಂ ಮಾಡ್ಬೇಕು ಅಂತ ಮುಂಚೆ ಅನ್ಕೊಂಡಾಗ ನಾವು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ಯಾವ ತರ ಮಾಡಿದರೆ ಯಾವ ತರ ಮಾಡಿದ್ರೆ ಅನುಕೂಲ ಅಂತೇಳಿ ಒಂದು 100+ ವಿಡಿಯೋಸ್ ಎಲ್ಲ ನೋಡಿ ನಾವು ಇದೇ ತರ ಮಾಡ್ಬೇಕು ಅಂತೇಳಿ ಮಾಡಿದ್ದು. ಮತ್ತೆ ಏನಾದ್ರೂ ಪ್ರಗತಿಪರ ರೈತರು ಕುರಿ ಸಾಕಾಣಿಕೆ ಮಾಡಂತರ ಜಮೀನುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನೋಡಿದ್ರ? ಇಲ್ಲ ಇಲ್ಲ, ಆ ತರ ನಾನೇನು ಇಲ್ಲಿ ಹೊರಗಡೆ ಹೋಗಿ ನೋಡಿಲ್ಲ. ಸ್ವಂತಕ್ಕೆ ಮಾಡ್ಬೇಕು. ಮನೆ ಮುಂದೆ ನಾವು ಯಾವಾಗ್ಲೂ 10-15 ಮರಿ ತಂದು ಸಾಕಿ 4 ತಿಂಗಳು ಮೇಯಿಸಿ ಮಾರ್ತಿದ್ವಿ. ಈಗ ಸ್ವಂತಕ್ಕೆ ನಾವು ಶೆಡ್ ಮಾಡಿಬಿಟ್ಟು ಯಾಕೆ ಮೇಯಿಸಿ ಮಾರಬಾರ್ದು ಅಂತೇಳಿ ನಾವು ಶೆಡ್ ಮಾಡಿದ್ವಿ. ಈ ಶೆಡ್ ನಿರ್ಮಾಣ ಮಾಡಿದಾಗ ಈಗ ಅಲ್ಲಿ ಎಷ್ಟನೇ ಬ್ಯಾಚ್ ಸಾಕಾಣಿಕೆ ಮಾಡ್ತಾರೆ? ಫಸ್ಟ್ ಬ್ಯಾಚ್ ಇದು, ಇದೇ ಫಸ್ಟ್ ಬ್ಯಾಚ್. ಈಗ ಸೇಲ್ ಮಾಡೋದಕ್ಕೆಲ್ಲ, ಮಾರಾಟ ಮಾಡೋದಕ್ಕೆಲ್ಲ ಒಂದ್ 20 ಮರಿ ಇದಾವೆ ಈಗ. ಮತ್ತೆ ಮುಂದೆ ಒಂದ್ 40 ಮಾಡ್ಬೇಕಂತ ಅಂದ್ಕೊಂಡಿದೀನಿ. 20 ಮಾರಿದ್ಮೇಲೆ ತರೋಣ ಅಂತ ಅನ್ಕೊಂಡಿದೀನಿ. ಇವಾಗೆಲ್ಲ ದೊಡ್ಡವು ಎಲ್ಲ ಒಂದು 40-50 ಕೆಜಿ ತೂಕ ಇದಾವೆ ಈಗ. ಎಲ್ಲ ನಾವು ಇಲ್ಲಿ ಜಾಸ್ತಿ ನಾಟಿ ನಮ್ಮ ಬಳ್ಳಾರಿ ತಳಿ ಅಂತ ಏನ್ ಹೇಳ್ತೀವಿ ಅವನ್ನೇ ಜಾಸ್ತಿ ಖರ್ಚಾಗೋದ್ರಿಂದ ತಾಂಡೋಗೋದ್ರಿಂದ ಜನ ಅವನ್ನೇ ಸಾಕಿದೀವಿ. ನಾವು ಬೇರೆ ಮರಿ ಯಾವ ತಂದಿಲ್ಲ. ಮರಿ 20 ಮರಿ ಎಲ್ಲಿಂದ ಕೊಂಡ್ಕೊಂಬಂದ್ರೆ? ನಾವು ಒಂದೇ ಸರಿ ಏನು 20 ಮರಿನೂ ಒಂದೇ ಸರಿ ತಂದಿಲ್ಲ, ಒಂದು 5-6 ಹಂಗೆಲ್ಲ ತಗೊಂಬಂದಿದ್ವಿ. ಚೆನ್ನಾಗಿರೋ ನೋಡಿ, ಅದು ಬಹಳ ಚೆನ್ನಾಗಿರ್ಬೇಕು ಅದ್ ಮರಿ ನೋಡಕ್ಕೆ, ಅಂತ ಮರಿನೇ ತಗೊಂಬಂದಿದ್ವಿ ನಾವು ಸಂತೆಗೆ ಹೋಗಿ ಖರೀದಿ ಮಾಡ್ಕೊಂಬರೋದು. ಈಗ ಏನ್ ರೇಟ್ ಮರಿ ಕೊಂಡ್ಕೊಂಬಂದಿದ್ರ? ನಾವು 5,000 ಮೇಲೇನೆ ಎಲ್ಲ ತಂದಿರೋದು. ಸಣ್ಣ ಮರಿ ತಂದ್ರೆ ಅವು ಹಾಲು ಕುಡಿ ಆಂಬ್ಲ ಇರೋದ್ರಿಂದ ಮರಿ ಏಳಿಗೆ ಆಗೋದಿಲ್ಲ. ದೊಡ್ಡ ಮರಿನೇ ತಂದಿರ್ತೀವಿ ನಾವು ಯಾವಾಗ್ಲೂ, ಮೇವಿಗೆ ಬಂದಿರ್ಬೇಕು, ಎಲ್ಲಾ ಮೇವು ತಿನ್ಬೇಕು, ಅಂತ ಮರಿನೇ ತರ ನಾವು ಯಾವಾಗ್ಲೂ. ಅಂದ್ರೆ ನೀವು ಮಾರ್ಕೆಟ್ ಅಲ್ಲೇ ಹೋಗಿ ಕೊಂಡ್ಕೊಂಬಂದ? ಮಾರ್ಕೆಟ್ ಅಲ್ಲೇ ಸಂತೆಗೆ ಹೋಗಿ, ಹಿರಿಯೂರು ಮತ್ತೆ ಚಿತ್ರದುರ್ಗ ಸಂತೆಗೆ ಹೋಗಿ ಕೊಂಡ್ಕೊಂಬಂದಿರೋದು. ಈಗ 4,000-5,000 ರೂಪಾಯಿ ಮರಿ ಕೊಂಡ್ಕೊಂಬಂದ್ರೆ ಹೆಚ್ಚು ಅನುಕೂಲ ಅಂತ ಅಂದ್ರೆ ಎಷ್ಟು ತೂಕ ಬರ್ತಾವ? 4,000-5,000 ರೂಪಾಯಿ ಮರಿ ಕೊಂಡ್ಕೊಂಬಂದ್ರೆ 4-5,000 ರೂಪಾಯಿ ಮರಿ ಅಂದ್ರೆ ಒಂದ್ 8-9 ಕೆಜಿ 10 ಕೆಜಿ ಬರ್ಬೋದು ಮರಿ, ಅಷ್ಟೇ. ಒಂದ್ 10-12 ಕೆಜಿ ಬರ್ಬೋದು ಅಯ್ಯಷ್ಟ ಅಂದ್ರೆ. ಅಂತ ಮರಿ ತಂದ್ರೆ ನಮ್ಗೆ ಉಪಯೋಗ ಜಾಸ್ತಿ, ಸಾಯೋದಿಲ್ಲ ಮರಿ, ಯಾವ ಸಾಯೋದಿಲ್ಲ. ಚಿಕ್ಕ ಮರಿ ತಂದ್ರೆ ಹಾಲು ಕುಡಿ ಆಮ್ಲ ಇರೋದ್ರಿಂದ ಅವು ಮೇವು ಮೇಯೋದಿಲ್ಲ, ಮೇವು ಬಿಟ್ಟು ಸತ್ತೋಗೋ ಚಾನ್ಸ್ ಬಹಳ ಇರುತ್ತೆ. ಈಗ ಪ್ರತಿ ದಿವಸ ಏನ್ ಕೆಲಸ ಇರುತ್ತೆ ನಿಮ್ಗೆ ಮರಿ ಸಾಕಾಣಿಕೆ ಮಾಡ್ಬೇಕು? ಏನಿಲ್ಲ, ಬೆಳಿಗ್ಗೆ 7:30-8 ಗಂಟೆಗೆಲ್ಲ ಮೇವು, ರಾತ್ರಿ ಹಾಕಿರೋ ಮೇವೆಲ್ಲ ಅದನ್ನೆಲ್ಲ ತೆಗೆದು ಬಿಡೋದು, ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮೇವು ಹಾಕೋದು. ಒಂದ್ಸರಿ 10 ಗಂಟೆಗೆ ಮೇವು ಹಾಕಿ ನೀರು ಕುಡಿಸೋದು, ಮತ್ತೆ ಮಧ್ಯಾಹ್ನ ಒಂದ್ಸರಿ ಮೇವು ಹಾಕೋದು ಸ್ವಲ್ಪ, ಮತ್ತೆ ಸಂಜೆ ಮೆಕ್ಕೆಜೋಳ ಹಾಕೋದು. ಮೆಕ್ಕೆಜೋಳ ಹಾಕಿ ಮತ್ತೆ ರಾತ್ರಿ ಒಂದ್ 8:30-9 ಗಂಟೆ ಸ್ವಲ್ಪ ಮೇವು ಕೊಟ್ರೆ ಸಾಕು, ಅಷ್ಟೇ. ಇನ್ನೇನು ಕೆಲಸ ಇರಲ್ಲ ಅದರಲ್ಲಿ. ಕೆಲವು ರೈತರು ಹೇಳ್ತಾರೆ ಬೆಳಿಗ್ಗೆ ಸಾಯಂಕಾಲ ಒಂದ್ ಗಂಟೆ ಹೊರಗಡೆ ಹಿಂಗ್ ಅಡ್ಡಾಡಿಸಿದ್ರೆ ಹೆಚ್ಚು ಅನುಕೂಲ, ಆರೋಗ್ಯವಾಗಿರ್ತವೆ ಮರಿಗಳು ಅಂತ ಹೇಳ್ತಾರೆ. ನೀವೇನು ಕಟ್ಟಿತಾಗೆ ಇರ್ತಾವೆ ಮರಿ? ಹಂಗ ಯಾವಾಗ್ಲೂ ಕಟ್ಟಿತಾಗೆ ಇರ್ತವೆ, ನಮ್ಮ ಒಳಗೆ ಬಿಟ್ಟಿರ್ತೀವಿ ಶೆಡ್ನಾಗೆ, ಹೊರಗೆ ಬಿಡಲ್ಲ ಜಾಸ್ತಿ. ಒಂದ್ ಗಂಟೆ ಬಿಸಿಲಾಗ್ ಬಿಟ್ರೆ ಬಹಳ ಒಳ್ಳೇದಂತ ನನ್ನ ಅಭಿಪ್ರಾಯ. ನಾನು ಇನ್ನ ಮಾಡಿಲ್ಲ, ಮಾಡ್ಬೇಕು ಈಗ ನೆಕ್ಸ್ಟ್. ಈಗ ಪ್ರತಿ ದಿವಸ ಏನೇನು ಆಹಾರ ಕೊಡ್ತೀರ? ನಾವು ಶೇಂಗಾ ಬಳ್ಳಿ, ಕಡಲೆ ಬಳ್ಳಿ ಇರೋದ್ರಿಂದ ಶೇಂಗಾ ಬಳ್ಳಿನ ಅದನ್ನೇ ಕೊಡ್ತೀವಿ. ರಾಗಿ ಕಡ್ಡಿದ್ರೆ ರಾಗಿ ಕಡ್ಡಿ ಹಾಕ್ಬೋದು, ಬಿಳಿಜೋಳ ಸಪ್ಪೆ ಬರುತ್ತಲ್ಲ ಅದನ್ನ ಇದ್ರೆ ಕಟ್ ಮಾಡಿ ಹಾಕ್ಬೋದು, ಮತ್ತೆ ಮೆಕ್ಕೆಜೋಳ ಹಾಕ್ತೀವಿ ಮಾಮೂಲಾಗಿ. ಹುಲ್ಲೆಲ್ಲ ನಿಮ್ ಜಮೀನೆಲ್ಲ ಬೆಳ್ಕೊಂಡ್ರ ಹೊರಗಡೆ ಕೊಂಡ್ಕೊಂಡ್ಬರ್ತೀವಿ? ಜಮೀನಲ್ಲೂ ಬೆಳಿತೀವಿ, ಮತ್ತೆ ಬೇರೆದನ್ನು ಒಳ್ಳೆ ಸಿಕ್ಕರೆ ಮೇವು ಚೆನ್ನಾಗಿರೋದು, ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ. ಹೊರಗಡೆಯಿಂದ ಕೊಂಡ್ಕೊಂಬರ್ಬೇಕಂದ್ರೆ ಹುಲ್ಲು ತುಂಬಾ ರೇಟ್ ಜಾಸ್ತಿ ಇರುತ್ತ? ರೇಟ್ ಜಾಸ್ತಿ ಇರುತ್ತೆ ನೋಡಿ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಂಡ್ಕೊಂಬರ್ಬೋದು. ಉಂಡಗುತ್ತಿಗೆ ನಾವು ವ್ಯಾಪಾರ ಮಾಡೋದ್ರಿಂದ ಲಾಸ್ ಏನಾಗಲ್ಲ. ಈಗ ಹಸಿರು ಸಾಕಷ್ಟು ಹುಲ್ ಸಿಗುತ್ತೆ ಜಮೀನುಗಳಲ್ಲಿ, ಅದನ್ನೇನು ಕೊಡೋದಿಲ್ವಾ? ಅದನ್ನ ಹಾಕಿದ್ರೆ ಕಾಯಿಲೆ ಜಾಸ್ತಿ ಬರುತ್ತೆ. ಹಸಿರು ಮೇವು ತಿಂದ್ರೆ ಮರಿಗಳಿಗೆ ಕಾಯಿಲೆ ಜಾಸ್ತಿ ಬರುತ್ತೆ, ಹಂಗಾಗಿ ನಾವು ಡ್ರೈ ಫುಡ್ಡೇ ಜಾಸ್ತಿ ಕೊಡ್ತೀವಿ ಅವಕ್ಕೆ. ಹಸಿರು ಮೇವು ಕೊಡಲ್ಲ? ಹಸಿರು ಮೇವು ಕೊಡಲ್ಲ. ಹಸಿರು ಮೇವು ಕೊಟ್ರೆ ಕಾಯಿಲೆ ಜಾಸ್ತಿ, ಅದಕ್ಕೆ ಮೆಡಿಷನ್ ಮತ್ತೆ ಅವು ಸಾಯೋದು ಬಹಳ ಆಗುತ್ತೆ. ಹಂಗಾಗಿ ನಾವು ಹೊರಗಡೆ ಬಿಡೋದೇ ಇಲ್ಲ, ಶೆಡ್ ಇಂದ ಹೊರಗಡೆ ಬಿಡೋದಿಲ್ಲ, ಒಳಗಡೆನೆ ಎಲ್ಲ ಡ್ರೈ ಫುಡ್ ಹಾಕಿ ಇಲ್ಲೇ ಮೇಯಿಸ್ತೀವಿ. ಈ ಮರಿಗಳಿಗೆ ಬರೀ ಒಣಹುಲ್ ಕೊಡೋದ್ರ ಜೊತೆಗೆ ಏನಾದ್ರು ಮೆಕ್ಕೆಜೋಳ ಹಿಂಡಿ ಈ ತರ ಏನಾದ್ರು ಕೊಡ್ತೀರಾ? ಮೆಕ್ಕೆಜೋಳ ಕೊಡ್ತೀವಿ. ಮೆಕ್ಕೆಜೋಳ ಸಾಯಂಕಾಲ ಡೈಲಿ ಹಾಕ್ತಿವಿ. ನೀರು ಕುಡಿಸ್ಬಿಟ್ಟು ಫಸ್ಟ್ ಮೇವು ಹಾಕ್ತಿವಲ್ಲ, ಮೇವು ಹಾಕಿದ್ಮೇಲೆ ನೀರು ಕುಡಿಸಿ, ನೀರು ಕುಡಿಸಿದ್ಮೇಲೆ ಮೆಕ್ಕೆಜೋಳ ಇಟ್ಟರೆ ಏನಾಗಲ್ಲ. ಮೆಕ್ಕೆಜೋಳ ಇಟ್ಟು ಆಮೇಲೆ ನೀರು ಕುಡಿಸಿದ್ರೆ ಸ್ವಲ್ಪ ಮರಿ ಹೊಟ್ಟೆ ಉಬ್ರ ಬಂದು ಸಾಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಫಸ್ಟ್ ಮೆಕ್ಕೆಜೋಳ ಹಾಕಿ ನೀರು ಕೊಡಬಾರ್ದು, ನೀರು ಕೊಟ್ಟಮೇಲೆ ಮೆಕ್ಕೆಜೋಳ ಹಾಕ್ಬೇಕು. ಆ ಥರ ಮಾಡ್ತೀವಿ ನಾವು. ಮೆಕ್ಕೆಜೋಳ ಎಷ್ಟು ಟೈಮ್ ಕೊಡ್ತೀರಾ, ಯಾವ ಪ್ರಮಾಣದಲ್ಲಿ ಕೊಡ್ತೀರಾ? ಒಂದು ಮರಿಗೆ ನಾವು ಈಗ ಸಣ್ಣ ಮರಿ ಇದ್ರೆ 1.5 ಕೆಜಿ ಕೊಡಬೇಕು. ಸ್ವಲ್ಪ ದೊಡ್ಡದಾಯ್ತಂದ್ರೆ ಅರ್ಧರ್ಧ ಕೆಜಿ ಕೊಟ್ರೆ ಏನು ತೊಂದರೆ ಇಲ್ಲ. ಮೆಕ್ಕೆಜೋಳ ಹಂಗೆ ಹಾಕ್ಬೇಕು, ಅದೇನು ನಾವು ಜಿನ್ ಮಾಡಿಸಿ ಏನು ಪೌಡರ್ ಮಾಡಿಸಿ ಏನು ಹಾಕಲ್ಲ, ನುಚ್ಚು ಮಾಡಿಸಿ ಹಂಗೆ ಡೈರೆಕ್ಟ್ ಹಾಕ್ತೀವಿ ಮೆಕ್ಕೆಜೋಳ. ಎಷ್ಟು ಟೈಮ್ ಕೊಡ್ತಾರೆ? ಒಂದೇ ಟೈಮ್, ಒಂದ್ ದಿವ್ಸಕ್ಕೆ ಒಂದು ಟೈಮ್, ಅರ್ಧ ಕೆಜಿ ಕೊಟ್ರೆ ನಡೆಯುತ್ತೆ. ದೊಡ್ಡ ಮರಿಗೆ ಸಾಯಂಕಾಲ ಸಣ್ಣದಾದ್ರೆ ಒಂದು 250 ಗ್ರಾಂ ಕೊಡ್ಬೋದು. ಮೆಕ್ಕೆಜೋಳ ನೀವು ಬೆಳ್ಕೊಂಡ್ರೆ ಹೊರಗಡೆಯಿಂದ ಕೊಂಡ್ಕೊಂಡ್ಬರ್ತೀವಿ? ನಾವು ಬೆಳೆಯದೇನಿಲ್ಲ, ಎಲ್ಲ ಕೊಂಡ್ಕೊಳ್ಳೋದೇ ಹೊರಗಡೆ. ಒಂದುವರೆ ಸಾವಿರ 1,600 ರೂಪಾಯಿ ಕ್ವಿಂಟಲ್ ಐತಿ ಈಗ ತಗೊಂಬರೋದು. ಒಂದ್ 3 ಕ್ವಿಂಟಲ್ 4 ಕ್ವಿಂಟಲ್ ಹಂಗೆ ಖರೀದಿ ಮಾಡಿ ಅದು ಮುಗಿದ್ಮೇಲೆ ಮತ್ತೆ ತರೋದು. ಒಂದ್ ತಿಂಗಳಿಗೆ ಎಷ್ಟು ಕ್ವಿಂಟಲ್ ಮೆಕ್ಕೆಜೋಳ ಖರ್ಚಾಗುತ್ತೆ? ನಾವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮರಿ ಎಷ್ಟಿರ್ತಾವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೀಗ 20 ಮರಿ ಇರೋದ್ರಿಂದ 20 ಡೈಲಿ 10 ಕೆಜಿ ಬೇಕು ಈಗ ನಮಗೆ. 10 ಕೆಜಿ ಹೋಗುತ್ತೆ ಈಗ, ಹಂಗೆ 10 ಕೆಜಿ ಹಂಗೆ ಲೆಕ್ಕ. ಈಗ ವರ್ಷದಲ್ಲಿ ಎಷ್ಟು ಬೀಡ್ ಮಾರಾಟ ಮಾಡ್ಬೇಕನ್ನೋ ಉದ್ದೇಶ ಇದೆ? ಒಂದು 3 ಬ್ಯಾಚ್ ಅಂತೂ ಮಾರ್ಬೋದು, 4-5 ತಿಂಗಳಿಗೆ ಒಂದೊಂದು ಬ್ಯಾಚ್ ಮಾರ್ಬೋದು. ಯಾವ ಸಮಯದಲ್ಲಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಬರೋ ಸಾಧ್ಯತೆ ಇರುತ್ತೆ? ನಾವೆಲ್ಲ ಬಕ್ರೀದ್ದೆಲ್ಲ ಚೆನ್ನಾಗಿ ಸೇಲ್ ಆಗುತ್ತೆ ಅಂತೇಳಿ ಬಕ್ರೀದಿ ಮಾರ್ಬೇಕಂತ ತಂದಿದ್ವಿ. ಈ ಸರಿ ಬಕ್ರೀದಿಲ್ಲ, COVID-19 ಬಂದಿರೋದ್ರಿಂದ ಬಕ್ರೀದ್ ಆಗ್ಲಿಲ್ಲ, ಹಂಗಾಗಿ ಮರಿಗಳೆಲ್ಲ ಹಂಗೆ ಉಳ್ಕೊಂಡಿದ್ದಾವೆ. ಈ ಸರಿ ಮಾರಿ ಹಬ್ಬಕ್ಕೆ ಏನಾದ್ರೂ ಪರ್ಮಿಷನ್ ಕೊಟ್ರೆ ಸೇಲ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ನೋಡ್ಬೇಕು ಏನಾಗುತ್ತೆ. ಯಾವುದೇ ನಾವು ಉಪಕಸಬು ಮಾಡ್ಲಿ, ಯಾವುದೇ ಪ್ರಾಣಿಗಳ ಸಾಕಾಣಿಕೆ ಮಾಡಿದ್ರು ಅವಕ್ಕೆಲ್ಲ ಕಾಯಿಲೆ ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಈ ಕುರುಗಳಿಗೆ ಏನೇನು ರೋಗ ಬರುತ್ತೆ? ಕುರುಗಳಿಗೆ ನೀಲಿ ನಾರಿಗೆ ರೋಗ ಅಂತ ಬಂದಿತ್ತು ಹೋದ ಸಾರಿ, ಅದಕ್ಕೆಲ್ಲ ಬಹಳ ಖರ್ಚಾಯ್ತು, ಬಹಳ ಮೆಡಿಸಿನ್ಗೆ ಜಾಸ್ತಿ ಹೋಯ್ತು. ಡಾಕ್ಟರ್ನೆಲ್ಲ ಕರೆಸಿ ಮತ್ತೆ ಅದೆಲ್ಲ ಬಹಳ ಕ್ಲೀನ್ ಮಾಡ್ಬೇಕು, ನಾಲಿಗೆಲ್ಲ ತೊಳಿಬೇಕು, ಆ ತರ ಇತ್ತು. ಹೊರಗಡೆ ಬಿಡೋದ್ರಿಂದ ಒಳಗಡೆ ಇದ್ರೆ ಏನು ಅಂತ ಕಾಯಿಲೆಗಳು ಯಾವೂ ಬರಲ್ಲ. ಅದಕ್ಕೆ ಬರೋದೊಂದೇ ಲಿವರ್ ಟಾನಿಕ್ ಒಂದು ಬರುತ್ತೆ, ಅದೊಂದು ಕೊಟ್ರೆ ಸಾಕು. ಮತ್ತೆ ಈಗ 4,500-5,000 ರೂಪಾಯಿಗೆ ಒಂದು ಮರಿ ತಗೊಂಬಂದು 3.5-4 ತಿಂಗಳು ಕಾಪಾಡ್ತೀರ, ನೀವು ಮಾರಾಟ ಮಾಡಿದಾಗ ಏನ್ ರೇಟ್ಗೆ ಹೋಗೋ ಸಾಧ್ಯತೆ ಇರುತ್ತೆ? ಈಗ 5,000 ರೂಪಾಯಿಗೆ ನಾವು ಮರಿ ತಂದ್ರೆ, 5-6 ವರ್ಷಕ್ಕೆ ಮರಿ ತಂದ್ರೆ, ಒಂದ್ 4-5 ತಿಂಗಳು ಇಟ್ಕೊಂಡ್ರೆ 12-13 ಸಾವಿರಕ್ಕಂತೂ ಭಯ ಇಲ್ಲ, ಹೋಗುತ್ತೆ. ಬೇಡ 15,000 ಒಳ್ಳೆ ಚೆನ್ನಾಗ್ ಬಂತು ಮರಿ ಅಂದ್ರೆ, ಒಂದ್ 6 ತಿಂಗಳು ಇಟ್ಕೊಂಡ್ರೆ 15,000 ಸಾವಿರಕ್ಕಂತೂ ಓದೇ ಹೋಗುತ್ತೆ. ನಮ್ಗೆ ಒಂದು 9-9.5 ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಒಂದ್ ಮರಿಗೆ. ನಾವು ಒಂದ್ ಮರಿಗೆ 2,000 ರೂಪಾಯಿ ಖರ್ಚು ಮಾಡಬಹುದು ಅಂತ ಅನ್ಕೊಂಡಿದೀನಿ. ಮೆಕ್ಕೆಜೋಳಕ್ಕೆ 1,200 ರೂಪಾಯಿ ಮೇವಿಗೆ ಹೋಗ್ಬೋದು, ಮತ್ತೆ ಅದ್ರ ಗೊಬ್ಬರ ಬರುತ್ತಲ್ಲ ಆ ಗೊಬ್ಬರದಿಂದಾನೆ ನಾವು ಮೇವು ಖರೀದಿ ಮಾಡಬಹುದು ಮಾರಿದ್ರೆ. ಇಲ್ಲ ನಮ್ ಜಮೀನಿಗೆ ಬೇಕು ಅಂದ್ರೆ ನಮ್ ಜಮೀನಿಗೆ ಹಾಕೋ ಗೊಬ್ಬರನ ನಮ್ಮ ಇದ್ರಲ್ಲೇ ಇದ್ ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಈಗ ನಿರ್ವಹಣೆ ಎಷ್ಟು ಜನ ಮಾಡ್ತಾರೆ ಇವನ್ನ ಮರಗಳು? ನಿರ್ವಹಣೆ ಅಂದ್ರೆ ಏನಿಲ್ಲ, ನಾನು ಬೆಳಿಗ್ಗೆ ಹೋದ್ರೆ ಸಾಯಂಕಾಲನೇ ಬರೋದು, ನಮ್ಮ ಮನೆಯವರೇ ಇದನ್ನೆಲ್ಲ ನೋಡ್ಕೊಳೋದು. ಅವ್ರಿಗಾಗಿ ಒಂದ್ ಕೆಲಸ ಏನಾದ್ರು ಬೇಕಂತೇಳಿ ಒಂದೇ ಕಡೆ ಇರ್ಲಿ ಅಂತೇಳಿ ಮಾಡಿದೀನಿ. ಚೆನ್ನಾಗಿ ಬರ್ತೈತೆ, ಏನ್ ಲಾಭ ಲಾಸ್ ಏನಿಲ್ಲ ನಮ್ಗೆ, ಚೆನ್ನಾಗಿ ನೋಡ್ಕೊಂತಿದ್ದಾರೆ, ಮರಿಗಳು ಚೆನ್ನಾಗಿ ಬಂದಿದೆ. ನಮ್ಮ ಶೆಡ್ಗೂ ನಿಮ್ ಮನೆಗೂ ಹತ್ರ ಆಗತ್ತಾ ದೂರ ಆಗತ್ತಾ? ಒಂದು 100 ಮೀಟರ್ ಆಗ್ಬೋದು ಅನ್ಸುತ್ತೆ, 100-150 ಮೀಟರ್ ಆಗ್ಬೋದು. ಓಡಾಡ್ಬೋದು, ಏನ್ ತೊಂದ್ರೆ ಇಲ್ಲ, ಅವ್ರಿಗೂ ವಾಕ್ ಆದಂಗ ಆಗುತ್ತೆ, ಮರಿನೂ ಲಾಭ ತಂದು ಕೊಡುತ್ತೆ. ಈಗ ಸಾಯಂಕಾಲ ನೀವು ಇಲ್ಲೇ ಶೆಡ್ ಹತ್ರ ಇರ್ಬೇಕು? ಸಾಯಂಕಾಲ ಇಲ್ಲೇ ಇರ್ಬೇಕು, ಈ ಕಳ್ತಾನಗಳು ಜಾಸ್ತಿ ಆಗೋದ್ರಿಂದ ಶೆಡ್ ಹತ್ರ ಯಾರು ಮನೆಗೆ ಮಲ್ಕೊಂಡು ಇಲ್ಲಿ ಶೆಡ್ ಬೀಗ ಹಾಕೊಂಡು ಹೋದ್ರೆ ಯಾರಾದ್ರೂ ಬಂದು ತಗೊಂಡೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನಾವು ಅದಕ್ಕೆ ಮರಿ ಕಾತ್ಕೊಂಡು ಇಲ್ಲೇ ರಾತ್ರಿ ಇಲ್ಲೇ ಮಲಗಬೇಕು, ಮತ್ತೆ ಬೆಳಗ್ಗೆ ಹೋಗಿ ಮತ್ತೆ ಎಲ್ಲ ಕೆಲಸ ಮುಗಿಸಿ ಮತ್ತೆ ಬಂದು ಇಲ್ಲಿ ಅವನ್ನೆಲ್ಲ ನೋಡ್ಕೋಬೇಕು. ನೀವು ಸಾಕಾಣಿಕೆ ಮಾಡೋ ಮರಿಗಳು ಶೆಡ್ ಹತ್ರ ಎಲ್ಲ ವಾತಾವರಣ ಚೆನ್ನಾಗಿದೆಯಾ? ವಾತಾವರಣ ಚೆನ್ನಾಗಿದೆ, ಎಲ್ಲ ಮಳೆ ಬಂದ್ರೆ ಇಲ್ಲೇನು ಸೋರೋದಿಲ್ಲ. ಜಾಸ್ತಿ ಗಾಳಿ ಬಂದ್ರೆ ನೆಟ್ ಕಟ್ಟಿದೀವಿ ಆ ಕಡೆ ಸೈಡ್ ಎಲ್ಲ, ಬಿಡ್ಬೋದು, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದೆ. ಮಳೆಗಾಲದಲ್ಲಿ ತುಂಬಾ ಶೀತ ಜಾಸ್ತಿ ಆದಾಗ ಏನಾದ್ರೂ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತ? ನಾವು ನೋಡ್ಕೊಂಡ ಮೇಲೆ ಡಿಪೆಂಡ್ ಆಗತ್ತೆ ಕಾಯಿಲೆಗಳು. ನಾವು ಇದಕ್ಕೆಲ್ಲ ಇರೋದಕ್ಕೆ ಫಸ್ಟ್ ವ್ಯವಸ್ಥೆ ಕುರಿಗಳಿಗೆ ನಾವು ವ್ಯವಸ್ಥಿತವಾಗಿ ಒಂದು ಶೆಡ್ ಮಾಡಿದ್ರೆ ಕಾಯಿಲೆ ಬರೋ ಚಾನ್ಸ್ ಬಹಳ ಕಡಿಮೆ ಇರುತ್ತೆ. ನಾವೇನಾದ್ರೂ ಒಂದ್ ಸರಿಯಾಗಿ ನೋಡ್ಕೊಂಡ್ಲಿಲ್ಲ, ಎಲ್ಲಂದ್ರೆ ಅಲ್ಲೇ ಬಿಟ್ಟು ಅದ್ರಾಗೆ ಗಂಜು ಅದರಲ್ಲೇ ಪಿಚ್ಚಿಗೆ ಹಾಕೊಂಡು ಅದರಲ್ಲೇ ಮಲ್ಕೊಂಡು ಆ ವಾಸನೆಗೆ ಮೇವು ತಿನ್ನೋದಿಲ್ಲ, ಗ್ರೋತ್ ಬರೋದಿಲ್ಲ ಮರಿ. ಈಗ ನಾವು ಶೆಡ್ ಇದು ಅಟ್ಟದ ತರ ಮಾಡಿರೋದ್ರಿಂದ ಕೆಳಗಡೆ ಎಲ್ಲ ವೇಸ್ಟೇಜ್ ಎಲ್ಲ ಕೆಳಗಡೆ ಹೋಗೋದ್ರಿಂದ ಮರಿಗಳು ಒಂಚೂರು ಗಬ್ಬಾಗೋದಿಲ್ಲ, ವಾಸನೆ ಬರೋದಿಲ್ಲ, ಹಂಗಾಗಿ ಮರಿ ಚೆನ್ನಾಗಿ ಬರ್ತದೆ ಇದ್ರಾಗ ಶೆಡ್ನಾಗ ಅಂತ ನನ್ನ ಇದು. ಈ ಕಾಯಿಲೆ ರೋಗ ಬಂದಾಗ ಕೆಲವು ರೈತರೆಲ್ಲ ಸ್ವತಃ ತಾವೇ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಔಷಧಿ ತಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಇದು ಸರಿ ಅಂತೀರ ಏನಂತೀರ? ಕೆಲವು ಡಾಕ್ಟರ್ಗಿಂತ ಈ ಮುಂಚೆಯಿಂದ ಕುರಿ ಸಾಕಿರೋರಿಗೆ ಬಹಳ ಐಡಿಯಾ ಇರುತ್ತೆ ಇದು, ಯಾಕಂದ್ರೆ ಯಾವ ಕಾಯಿಲೆಗೆ ಯಾವ್ದು ಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವರಿಗೆ ಮನದಟ್ಟಾಗಿರುತ್ತೆ. ಅದಕ್ಕೆ ಬರೋ ಕಾಯಿಲೆಗಳು ಯಾವ್ಯಾವ ಬರ್ತಾವ ಅಂತೇಳಿದ್ರೆ ಅವಕ್ಕೆಲ್ಲ ಕರೆಕ್ಟ್ ಮೆಡಿಸಿನ್ ಅವರಲ್ಲಿ ಮುಂಚೆನೆ ಗೊತ್ತಿರುತ್ತೆ ಅವರಿಗೆ, ಹಂಗಾಗಿ ಮೆಡಿಕಲ್ ಸ್ಟೋರ್ನಾಗ ಹೋಗಿ ಇಂಥ ತಾಮರ ಅಂತೇಳಿ ಬರೆಸ್ಕೊಂಡು ಯಾರಾದ್ರೂ ಹೋಗೋರ್ ಕೈ ಕಳಿಸಿ ಇದು ಮಾಡ್ತಾರೆ. ಡಾಕ್ಟರ್ನ ಕರೆಸೋದು ಬಹಳ ಕಡಿಮೆ ಇತ್ತೀಚೆಗೆ. ನೀವೇನಾದ್ರೂ ಈ ಮರಿಗಳಿಗೆ ಕಾಯಿಲೆ ರೋಗ ಬಂದ್ರೆ ಡಾಕ್ಟರ್ ಕರೆಸ್ತಾರೆ, ನೀವೇ ಸ್ವತಃ ವೈದ್ಯ ಮಾಡ್ಬೇಕು ಅನ್ಸುತ್ತ? ಇಲ್ಲ, ನಾವು ನೋಡ್ತೀವಿ, ನಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ಕರೆಸೋದು ಫಸ್ಟ್, ನಾವು ಪ್ರಯತ್ನ ಪಡೋದು, ಆಮೇಲೆ ಡಾಕ್ಟರ್ ಕರೆಸೋದು. ಇಲ್ಲ, ಡಾಕ್ಟರ್ ನಾವು ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ ಏನ್ ತೊಂದ್ರೆ ಇಲ್ಲ, ಇಂಥದ್ ಹಾಕ್ರಿ ಇಂಥದ್ ಹಾಕ್ರಿ ಅಂತ ಹೇಳ್ತಾರೆ. ನಾವು ಹೇಳಿದ್ರೆ ಇವಾಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ವಾಟ್ಸಪ್ ಅಲ್ಲಿ ನಾವು ವಿಡಿಯೋ ಮಾಡಿ ಫೋಟೋ ಹೊಡೆದು ನಾವು ನಾಲ್ಗೆ ಬಾಯಿ ಏನಾಗಿದೆ ಅಂತೇಳಿ ನಾವು ಡಾಕ್ಟರ್ಗೆ ಕಳಿಸಬಹುದು. ಇಲ್ಲ ಹತ್ರ ಇದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ, ಏನ್ ತೊಂದ್ರೆ ಇಲ್ಲ. ನಿಮ್ಮ ಊರಲ್ಲಿ ಪಶು ಆಸ್ಪತ್ರೆ ಏನಾದ್ರೂ ಇದೆಯಾ? ಪಶು ಆಸ್ಪತ್ರೆ ಗೋಪ್ನಳ್ಳಿಯಲ್ಲಿದೆ, ಅಲ್ಲಿಗೂ ಹೋಗ್ತಿರ್ತೀವಿ ನಾವು. ಇಲ್ಲಿ ಬೆಳಗೆರೆ ಭಾಷಾ ಅಂತ ಇನ್ನೊಬ್ರು ಬರ್ತಾರೆ, ಅವರು ಎಲ್ಲಾ ಕಡೆನೂ ಓಡಾಡ್ತಿರ್ತಾರೆ, ಅವರೇ ಚೆನ್ನಾಗಿ ನೋಡ್ತಾರೆ, ಅವರು ಚೆನ್ನಾಗಿ ನೋಡ್ತಾರೆ, ಏನ್ ತೊಂದ್ರೆ ಇಲ್ಲ. ಡಾಕ್ಟರ್ ಎಲ್ಲ ಬರ್ತಾರೆ. ಇದುವರೆಗೆ ಏನಾದ್ರೂ ಈ ತರ ಕಾಯಿಲೆ ರೋಗ ಬಂದು ಏನಾದ್ರೂ ಹೋಗುವ ರೋಗ ಸಾಧ್ಯತೆ ಆಗಿದೆಯಾ? ನಮ್ಮೂರಲ್ಲಿ ಹೋದ್ ಬ್ಯಾಚ್ ಅಲ್ಲಿ ಒಂದ್ 20-20 ಮರಿ ತಂದಿದ್ವಿ, ಎಲ್ಲಾರು ಬಹಳ ಜನ ತಂದಿದ್ವಿ. ಎಲ್ಲಾರು 2, 3, 4, 5 ಹಂಗೆಲ್ಲ ಸತ್ತೋಗಿದ್ದಾವೆ. ನಮ್ಮ ಒಂದು ಸತ್ತೋಗಿಲ್ಲ. ಏನಪ್ಪ ಅಂದ್ರೆ ನಾವು ನೋಡ್ಕೊಂಬ ರೀತಿ ಚೆನ್ನಾಗಿರೋದ್ರಿಂದ ಸತ್ತೋಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಮರಿನೂ ಸಾಯ್ಲಿಲ್ಲ. ಅವರೆಲ್ಲ ಸಣ್ಣ ಮರಿನೇ ಖರೀದಿ ಮಾಡಿದ್ರು ಅವರು. ನಾವೆಲ್ಲ ದೊಡ್ಡ ಮರಿ ತಂದಿರೋದ್ರಿಂದ ಅವು ಕಾಯಿಲೆನ ಬರದಂಗೆ ತಡೆಯುವಂತ ಒಂದು ಶಕ್ತಿ ಇತ್ತು ಅವಕ್ಕೆ. ಹಂಗಾಗಿ ಏನ್ ತೊಂದರೆ ಆಗ್ಲಿಲ್ಲ ನಮ್ಗೆ. ನೀವೆಲ್ಲ ಇಲ್ಲಿ ಈ ತರ ಮರಿ ಸಾಕಾಣಿಕೆ ಮಾಡೋರು ಬಹಳ ಜನ ಇದ್ರ ರೈತರು ನಿಮ್ಮೂರಲ್ಲಿ? ಎಲ್ಲರೂ ಮನೆ ಮುಂದೆ 10-15 ಸಾಕೆ ಸಾಕ್ತಾರೆ. ನಾವೊಂದ್ ಸ್ವಲ್ಪ ಅದಕ್ಕೆ ಅಂತೇಳಿ ಸಪರೇಟ್ ಮಾಡಿರೋರು ಯಾರು ಇಲ್ಲ ನಮ್ಮೂರಲ್ಲಿ. ಇವಾಗ ನಾನು ಒಬ್ನೇ ಮಾಡಿರೋದು. ಇನ್ನು ನಾನು ಮಾಡಿದ್ಮೇಲೆ ಎಲ್ಲ ಇನ್ನ ನಾವು ಮಾಡ್ಬೇಕು ನಾವು ಮಾಡ್ಬೇಕು ಅಂತ ಅಂತಿದ್ದಾರೆ. ಎಷ್ಟು ಮಾಡ್ತಾರ ಗೊತ್ತಿಲ್ಲ. ಈಗೆಲ್ಲ ಶೆಡ್ಗಳ್ದೆಲ್ಲ ಈಗ ಅಮೌಂಟ್ ಬಂದಿದ್ದಾವೆ, ಈಗ ಪಂಚಾಯತ್ ಗ್ರಾಮ ಪಂಚಾಯತಿಯಿಂದ ದನಿನ ಕೊಟ್ಟಿಗೆ ಹಾಕ್ತಿದ್ದಾವೆ. ಅದನ್ನೆಲ್ಲ ಕುರಿ ಶೆಡ್ ಮಾಡ್ಬೇಕಂತ ಮಾತಾಡ್ತಿದ್ದಾರೆ, ಮಾಡ್ಕೊಂತಿದ್ದಾರೆ. ಅವ್ರವ್ರ ಅನುಕೂಲಕ್ಕೆ ತಕ್ಕಂತ 10-15 ಮರಿ ಅಂತೂ ಎಲ್ಲರೂ ಸಾಕೆ ಸಾಕ್ತಾರೆ. ಈಗ ಮರಿಗಳನ್ನ ನೀವಿಲ್ಲೇ ಲೋಕಲ್ ಮಾರ್ಕೆಟ್ ಅಥವಾ ಇಲ್ಲ ಊರಲ್ಲೇ ಕೊಂಡ್ಕೊಂಡ್ ಬರ್ತೀವಿ ಅಂತ ಅಂದ್ರೆ, ಕೆಲವು ರೈತರು ಇನ್ನು ಈ ತರ ಬಾಗಲಕೋಟೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಂದ್ರೆ ಹೆಚ್ಚು ಲಾಭ ಬರುತ್ತೆ ಅನ್ನೋ ಉದ್ದೇಶ ಇರುತ್ತೆ, ಚೆನ್ನಾಗಿರ್ತಾವ ಮರಿ ಅಂತಾರೆ. ನಿಮ್ಮ ಅದ ಅಭಿಪ್ರಾಯ ಏನ್ ಅನ್ಸುತ್ತೆ ನಿಮ್ಗೆ? ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ, ಈಗ ನಮ್ ಕಡೆ ಮರಿ ತಂದ್ರೆ ನಮ್ ಕಡೆ ಜನಗಳು ಪರ್ಚೇಸ್ ಮಾಡೋದ್ ಜಾಸ್ತಿ. ಈಗ ಬೇರೆ ಕಡೆ ತಂದ್ರೆ ಏನಾಗುತ್ತೆ, ಹೆಸರಿಡೋದ್ ಜಾಸ್ತಿ. ಇದು ಸರಿ ಇಲ್ಲ, ಇದ್ರ ಮಾಂಸ ಸರಿ ಇರಲ್ಲ, ಇದು ತೂಕ ಜಾಸ್ತಿ ಬರ್ತದೆ, ಇದು ಬಾಯ್ಲರ್ ಕೋಳಿ ಇದ್ದಂಗೆ ಇರ್ತದೆ ಅಂತೇಳಿ ಈ ತರ ಮಾಡ್ತಾರೆ. ನಮ್ ನಾಟಿ ಕುರಿ ಆದ್ರೆ ಈಗ ಬೇಗ ತಗೊಂಡೋಗ್ಬಿಡ್ತಾರೆ. ನಾವು ಸೇಲ್ ಮಾಡೋದಕ್ಕೆ ಏನ್ ತೊಂದರೆ ಆಗಲ್ಲ ನಮಗೆ ನಾಟಿ ಆದ್ರೆ. ಬೇರೆ ಮರಿಗಳು, ಜಾತಿ ಮರಿಗಳು ಯಾವಾದ್ರೂ ಬೇರೆ ತಂದ್ರೆ ಅವ್ನ ಸೇಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಗೆ ಹತ್ರ ಇರೋದಂದ್ರೆ ಬಳ್ಳಾರಿ ತಳಿದ ಹಿರಿಯರು ದುರ್ಗನೇ ಮಾರ್ಕೆಟ್ ಇರೋದು. ಅಲ್ಲಿ ಬೇರೆ ಕಡೆ ತಳಿ ತಂದ್ರೆ ನಡೆಯಲ್ಲ, ಅದನ್ನ ಬೇರೆ ಕಡೆಗೆ ನಾವು ಹಾಕೊಂಡೋಗಿ ಮಾರಕ್ಕಾಗಲ್ಲ. ಹಂಗಾಗಿ ನಾವು ಸ್ಥಳೀಯವಾಗಿ ಸಿಗಂತವನ್ನೇ ಸಾಕೋದ್ರಿಂದ ಉತ್ತಮ ಅನ್ಸುತ್ತೆ. ಅಂದ್ರೆ ಸ್ಥಳೀಯ ಮರಿಗಳಾದ್ರೆ ನಮ್ಮ ವಾತಾವರಣಕ್ಕೂ ಹೊಂದ್ಕೊಳ್ತವೆ, ಚೆನ್ನಾಗಿರುತ್ತೆ. ಹೌದೌದು, ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ತವೆ, ನಮ್ಗೇನು ತೊಂದರೆ ಆಗಲ್ಲ. ಸೇಲ್ ಮಾಡೋದನ್ನು ನಮ್ಗೇನು ಅರ್ಜೆಂಟ್ ಏನು ಪ್ರಾಬ್ಲಮ್ ಆಗಲ್ಲ, ನಮ್ಗೆ ಬೇಗ ಸೇಲ್ ಮಾಡಬಹುದು. ಅದನ್ನ ಯಾರು ಹೆಸರಿಡೋದಿಲ್ಲ, ತಾಂಡೋದೇ ಹೋಗ್ತಾರೆ. ಮಾರಾಟನೆಲ್ಲ ನೀವು ಇಲ್ಲಿ ಶೆಡ್ ನತ್ರನೆ ಮಾರಾಟ ಮಾಡ್ತಾರ ಅಥವಾ ಮಾರ್ಕೆಟ್ ತಾಂಡೋಗಿ ಮಾರಾಟ ಮಾಡ್ತಾರ? ಈಗ ನಾವು 3-4 ತಿಂಗಳು ಕಷ್ಟಪಟ್ಟು ಅವನ್ನೆಲ್ಲ ನೋಡ್ಕೊಂಡು ಬಹಳ ಚೆನ್ನಾಗಿ ನೋಡ್ಕೊಂಡಿರ್ತೀವಿ. 15,000 ಹೋಗೋ ಮರಿ ಇಲ್ಲಿಗೆ ಬಂದು ವ್ಯಾಪಾರಸ್ಥರು ಬರೀ 10,000 ಕೇಳ್ತಾರೆ, ಇನ್ನು 5,000 ಅವ್ರಿಗೆ ಸಿಗುತ್ತೆ. ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ, 1,000 ಖರ್ಚಾದ್ರೂ ಚಿಂತೆ ಇಲ್ಲ, ನಾವು ಟಾಟಾ ಎಸಿ ಮಾಡ್ಕೊಂಡು ಎಲ್ಲ ನಮ್ಮ ಸಾಕಿರೋ ಮರಿಗಳನ್ನೆಲ್ಲ ಮಾರ್ಕೆಟ್ಗೆ ತಗೊಂಡೋಗಿ ನಮಗೆ ರೇಟ್ ಬಂದ್ರೆ ಕೊಡೋಣ, ಇಲ್ಲಾಂದ್ರೆ ವಾಪಸ್ ಹಾಕಿ ಬರೋದು ನನ್ನ ಅಭಿಪ್ರಾಯ ಒಳ್ಳೇದನ್ಸುತ್ತೆ. ಈಗ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ. ಸಾಕಷ್ಟು ಜನ ರೈತರು ಏನಂದ್ಬಿಟ್ರೆ ಮಾರ್ಕೆಟ್ಗೆ ತಗೊಂಡೋಗ್ಬೇಕಂದ್ರೆ ಸಾಕಷ್ಟು ಖರ್ಚು ಬರುತ್ತೆ, ಅಲ್ಲೆಲ್ಲ ಕಮಿಷನ್ ಕೊಡಬೇಕು, ಇವೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನೀವು ಇಲ್ಲೇ ಹಟ್ಟಿ ಹತ್ರನೇ ಮಾಡಿಬಿಟ್ರೆ, ಶೆಡ್ ಹತ್ರ ಮಾರ್ಬಿಟ್ರೆ ಹೆಚ್ಚು ಅನುಕೂಲಪ್ಪ, 100 ರೂಪಾಯಿ ಕಡಿಮೆ ಹೋಗಲಿ ಅಂತಾರೆ. ಈಗ 10 ಮರಿ ಸಾಕಿರ್ತೀವಿ ನಾವು, 10 ಮರಿನ ಮಾರ್ಕೆಟ್ಗೆ ಹಾಕೊಂಡು ಹೋಗಲ್ಲ, ಇಲ್ಲೇ ಕೊಟ್ಬಿಡ್ತೀವಿ, 10,000 ಕೊಡ್ತೀವಿ. ಅದನ್ನ ಮಾರ್ಕೆಟ್ಗೆ ಹಾಕೊಂಡು ಹೋದ್ರೆ 15,000 ಕೊಂದೋಗುತ್ತೆ ಅಂತ ಅಂದ್ಕೊಳ್ರಿ, 50,000 ಲಾಭ ಬರುತ್ತೆ. 50,000 ನಮ್ದು 2,000 ಖರ್ಚು ಹೋಗ್ಲಿ, ಇನ್ನುಳಿದ್ದೆಲ್ಲ 48,000 ನಮಗೆ ಪೂರ್ತಿ ಸಿಗುತ್ತೆ. ಜನಗಳಿಗೆ ಏನಾಗುತ್ತಂದ್ರೆ, ಇಲ್ಲಿ ಬಂದಿರೋ ವ್ಯಾಪಾರಸ್ಥರು ದಲ್ಲಾಳಿಗಳು ಅವ್ರಿಗೆ ಒಂದು ಮರಿಗೆ 3,000-4,000 ಲಾಭ ಇಟ್ಕೊಂಡೆ ಅವ್ರು ಕೇಳೋದು ನಮ್ಮನ್ನ, ಮರಿ ಗಟ್ಟಿ ಬಂದಿಲ್ಲ, ಮರಿ ಸರಿಯಾಗಿ ಮೇದಿಲ್ಲ, ಇದು ಕಾಯಿಲೆ ಐತೆ, ಜಾಡಾಗಿಲ್ಲ, ಹಿಂಗ 108 ಹೆಸರಿಡ್ತಾರೆ. ಹಂಗೆ ಹೆಸರಿಟ್ಬಿಟ್ಟು ಕಡಿಮೆ ರೇಟಿಗೆ ತಗೊಂಡೋಗಿ ಅವ್ರು ಲಾಭ ಮಾಡ್ಕೊಂತಾರೆ. ನಾವು ಕಷ್ಟಪಟ್ಟು ನೋಡ್ಕೊಂಡು ಮೇಸಿ ಅದ್ರದ್ದು ಎಲ್ಲ ಕಷ್ಟ ನೋಡಿರೋರಿಗೆ ಏನು ಲಾಭ ಸಿಗಲ್ಲ. ನನ್ನ ಅಭಿಪ್ರಾಯ, ಯಾರಿಗೂ ಇಲ್ಲಿ ಬಂದಿರೋರಿಗೆ ವ್ಯಾಪಾರಸ್ಥರಿಗೆ ಮರಿಗಳನ್ನೇ ಕೊಡಬಾರ್ದು ಅಂತ ಅನ್ಸು. ಅಂದ್ರೆ ಯಾರನ್ನೂ ಲಾಭ ಇಲ್ದೇ ವ್ಯಾಪಾರ ಮಾಡೋದಿಲ್ಲ, ಮಧ್ಯವರ್ತಿಗಳಿಗೆ ಲಾಭ ಆಗುತ್ತೆ ನಾವಿಲ್ಲಿ ಕೊಟ್ಟಾಗ ಅಂತ. ಮಧ್ಯವರ್ತಿಗಳಿಗೆ ಲಾಭ ಆಗೋದು. ಈಗ 50,000 ಒಂದ್ 2,000 ಖರ್ಚು ಆದ್ರೆ 48,000 ಅವ್ರಿಗೆ ಸಿಗುತ್ತೆ. ಅದೇ 48,000 ನಮಗೆ ಸಿಕ್ಕರೆ ಮುಂದಿನ ಸರಿಗೆ ಇನ್ನೂ 10 ಮರಿ ಎಕ್ಸ್ಟ್ರಾ ತರಬೋದಲ್ಲ ನಾವು. ಹಂಗಾಗಿ ನಾವು ಚೆನ್ನಾಗಿ ಇದು ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. 1,000 ಲಾಸ್ ಆದ್ರೂ ಚಿಂತೆ ಇಲ್ಲ, ನಮ್ ರೇಟಿಗೆ ಬರಲಿಲ್ಲ ಅಂದ್ರೆ ನಾವು ವಾಪಸ್ ಹಾಕಿ ಮರೋಣ, ತೊಂದರೆ ಏನಿಲ್ಲ. ಟಾಟಾ ಎಸಿ ಬಾಡಿಗೆ ಒಂದೇ ಹೋಗುತ್ತೆ, ಇನ್ನೇನು ಹೋಗಲ್ಲ, ಮರಿಗಳು ಸೇಫ್ ಆಗಿ ಬರ್ತವೆ, ಮತ್ತೆ ಮನೆ ಹತ್ರ ಸಾಕ್ಬೋದು ಅವನ್ನೇ. ಮುಂದಿನ ಒಂದು 15-20 ತಿಂಗಳು ಬಿಟ್ಟು ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಕೊಡಬಹುದು ನಾವು. ಇವಕ್ಕೆಲ್ಲ ಮೇವ್ ಕೊಡ್ತಿರಲ್ಲ, ಇದು ಗುಣಮಟ್ಟ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ರೈತರು. ಈಗ ಕೆಲವು ರೈತರೆಲ್ಲ ಮಳೆಗೆ ನೆನೆಯೋದು, ಅದಕ್ಕೆಲ್ಲ ಫಂಗಸ್ ಬಂದಿರುತ್ತೆ, ಬೂಸ್ಟ್ ಬಂದಿರುತ್ತೆ, ಅಂತ ಹುಲ್ ಕೊಟ್ಟಾಗ ರೋಗಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವಿನ್ನೆಲ್ಲ ಮೇವ್ನೆಲ್ಲ ಯಾವ ರೀತಿ ಶೇಖರಣೆ ಮಾಡ್ತಾರೆ, ಮಳೆ ಗಾಳಿಗೆಲ್ಲ ನೆನೆದಂಗೆ ಯಾವ ರೀತಿ ಕಾಪಾಡ್ತಾರೆ? ಅದೇ ಈಗ ಇಲ್ಲಿವರೆಗೂ ನಾವೆಲ್ಲ ತಾಡ್ಪಲ್ ಹಾಕ್ಬಿಟ್ಟು ಮಳೆ ಬಂದ್ರು ನೆನೆದಂಗೆ ನಾವೆಲ್ಲ ಜವಾಬ್ದಾರಿ ನೋಡ್ಕೊಂಡಿದ್ವಿ. ಬಿಸಿಲಿಗೆ ಒಣಗಬಾರ್ದು, ಮಳೆಗೆ ನೆನಿಬಾರ್ದು ಅಂತೇಳಿ ಮುಂದಕ್ಕೆ ಅದಕ್ಕೂ ಒಂದು ಶೆಡ್ ಮಾಡ್ಸೋಣ ಅಂತ ಅಭಿಪ್ರಾಯ ಐತೆ ನಂದು. ಒಂದು 15-40 ಉದ್ದ ಒಂದು ಶೆಡ್ ಮಾಡಿಸಿದ್ರೆ, ಸಿಮೆಂಟ್ ಶೀಟ್ ಹಾಕಿ ಕಡಿಮೆ ಖರ್ಚಲ್ಲೇ ನಾವು ಮಾಡಿದ್ರೆ ಮೇವು ನೆನೆಯೋದಿಲ್ಲ. ಮತ್ತೆ ನಾವು ಮಿಷಿನ್ಗೆ, ದೊಡ್ಡ ಮಿಷಿನ್ ಬರುತ್ತೆ, ಅದನ್ನ ತಂದು ಒಂದಿನ ಬಾಡಿಗೆ ಇಟ್ಟು ಎಲ್ಲ ಕಡಲೆ ಬಳ್ಳಿ ಎಲ್ಲ ಶೇಖರಣೆ ಮಾಡ್ತೀವಲ್ಲ ಅದನ್ನೆಲ್ಲ ಮಿಷಿನ್ಗೆ ಹಾಕ್ಸಿದ್ರೆ ಧೂಳುನು ಕೊಡುತ್ತೆ ಮತ್ತೆ ಮೇವನು ಕಟ್ಟಾಗುತ್ತೆ ಅದನ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಅದನ್ನ ನಾವು ತಗೊಂಬಂದ್ ಹಾಕೋದ್ರಿಂದ ಮರಿಗೆ ಒಂದ್ ಚೂರು ಮೇವ್ ವೇಸ್ಟ್ ಆಗಲ್ಲ, ಆತರ ಮೇವ್ ಕೊಟ್ರೆ ಕಾಯಿಲೆನು ಬರಲ್ಲ ಅಂತ ಅನಿಸ್ತಾ ಇದ್ ನನಗೆ. ಈಗ ಒಂದೇ ತರ ಮೇವ್ ಕೊಡೋದಕ್ಕಿಂತ ನೀವ್ ಹೇಳದಂಗೆ ಶೇಂಗಾ, ರಾಗಿ ಕಡ್ಡಿ, ಹುರುಳಿ ಒಟ್ಟು, ತೊಗರಿ ಒಟ್ಟು ಇಂಥವೆಲ್ಲ ಕೊಟ್ರೆ ಹೆಚ್ಚು ಅನುಕೂಲ ಅಂತೀರಾ? ಹೌದೌದು, ಯಾಕಂದ್ರೆ ಈಗ ಅದು ಒಂದೇ ತರ ತಿನ್ನಲ್ಲ, ಎಲ್ಲಾ ಹಾಕೋದ್ರಿಂದ ಬಹಳ ಚೆನ್ನಾಗಿ ತಿನ್ನುತ್ತೆ ಮೇವು. ಮತ್ತಿದು ಯಾವ್ದು ರಾಗಿ ಕಡ್ಡಿ ಮತ್ತೆ ಬಿಳಿಜೋಳ ಸಪ್ಪೆ ಕಟ್ ಮಾಡಿ ಹಾಕೋದ್ರಿಂದ ಬಹಳ ಚೆನ್ನಾಗಿ ಗಟ್ಟಿ ಬರುತ್ತೆ ಮರಿ ಅಂತ ಹೇಳ್ತಾರೆ. ನಾವಿನ್ನು ಹಾಕಿಲ್ಲ, ನೋಡೋಣ ಈ ಮುಂದಿನ ಸರಿ ಮಾಡೋಣ ಅಂತ ಇದೀನಿ. ಈಗ ಕೆಲವು ರೈತರು ಹುಲ್ಲು ಸೊಪ್ಪು ಇದನ್ನೆಲ್ಲ ಕೆಳಗಡೆ ನೆಲದಲ್ಲೇ ಹಾಕ್ತಾರೆ, ನೀವೊಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಶೆಡ್ ಇರೋದ್ರಿಂದ ಈ ತರ ಕೆಳಗಡೆ ಹಾಕೋದ್ರಿಂದ ಸಾಕಷ್ಟು ಮಣ್ಣು ಅದು ತಿನ್ನೋದು ಮತ್ತೆ ಗುಣಮಟ್ಟ ಚೆನ್ನಾಗಿರಲ್ಲ, ಹಂಗಾಗ್ಬಿಟ್ಟು ಕಾಯಿಲೆಗಳು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕೆಳಗಡೆ ನಾವು ಹುಲ್ಲು ಹಾಕಿದಾಗ. ಇಲ್ಲ ಇಲ್ಲ, ಏನಾಗುತ್ತಂದ್ರೆ ಅದು ಕಾಲ್ ಕೆಳಗೆ ಬಿದ್ರೆ ಮೇವು ಅದನ್ನ ತಿನ್ನಲ್ಲ ಅದು, ಅವಾಗ ಮೇವು ಒಂದ್ ಪುಟ್ಟಿ ಹಾಕೋದಕ್ಕೆ ಎರಡ್ ಪುಟ್ಟಿ ಹಾಕ್ಬೇಕಾಗುತ್ತೆ, ವೇಸ್ಟ್ ಆಗುತ್ತೆ. ಈಗ ನಾವು ಮಾಡಿರೋದ್ರಿಂದ ಮೇವು ಕೆಳಗ್ ಬಿದ್ರೆ ನಾವು ಎತ್ತಿ ಮೇಲೆ ಹಾಕ್ಬಹುದು, ಒಂದು ಮೇವು ಒಂದ್ ಚೂರು ವೇಸ್ಟ್ ಆಗಲ್ಲ, ಅದು ತಲೆ ತೂರಿಸಿ ಹೊರಗಡೆನೆ ಮೇಯೋದ್ರಿಂದ ಮೇವು ಯಾವ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಈ ಕೆಳಗ್ ಮಾಡೋದ್ರಿಂದ ಬಹಳ ತೊಂದರೆ ಐತೆ, ಅದು ಗಂಜು ಆಯ್ತು ಅಂದ್ರೆ ಸ್ವಲ್ಪ ಸಗಣಿ ಆಯ್ತು ಅಂದ್ರೆ ಅದು ಮೇವು ತಿನ್ನಲ್ಲ, ಅದನ್ನ ವೇಸ್ಟ್ ಜಾಸ್ತಿ ಆಗುತ್ತೆ. ನಾವ್ ಇಷ್ಟೊಂದು ರೇಟ್ ಕೊಟ್ಟು ನಾವು ಈ ಹುಲ್ಲು ಸೊಪ್ಪು ಕೊಟ್ಟಂದಾಗ ಅದನ್ನ ಯಾವ ರೀತಿ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಅದಕ್ಕೆ ಕೊಟ್ಟಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತಾರೆ, ಜಾಸ್ತಿ ವೇಸ್ಟ್ ಆಗಲ್ಲ. ಹೌದೌದು, ಅದೇ ತರನೇ ಮಾಡ್ಬೇಕು, ಯಾಕಂದ್ರೆ ಎಲ್ಲರಿಗೂ ಶೆಡ್ ಮಾಡಿ ಈ ತರ ಮಾಡಿದ್ರೆ ಅನುಕೂಲ ಅಂತ ಅನಿಸ್ತೈತೆ ನನಗೆ ಮಾಡಿದ್ಮೇಲೆ. ಈಗ ಗಂಜು ಪಿಚ್ಗೆಲ್ಲ ಕೆಳಗಡೆ ಉದುರೋದ್ರಿಂದ ನಮ್ಗೆ ಶೆಡ್ ಎಲ್ಲ ವಾಸನೆ ಬರೋದಿಲ್ಲ ಮತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ, ಈ ಕೆಳಗಡೆ ಬಿದ್ದಿರ್ತಕ್ಕಂಥ ಪಿಚ್ಗೆ ಅದ್ ಮತ್ತೆ ಗಂಜು ಅದನ್ನೆಲ್ಲ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೀರ? ನಾವ್ ಒಂದ್ ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನಾವ್ ಈಗ ಅದ್ರಾಗ ನಾಟಿ ಕೋಳಿ ಬಿಟ್ಟಿದೀವಿ, ಒಂದ್ 60 ನಾಟಿ ಕೋಳಿ ಸಾಕಿದೀವಿ. ಈಗ ನಾಟಿ ಕೋಳಿಯಿಂದ ಒಳ್ಳೆ ಲಾಭ ಐತೆ. ನಾವೆಲ್ಲ ಒಂಥರ ಸೇಲಂ ಅಂತೇಳಿ ಒಂದ್ ಜಾತಿ ಕೋಳಿ ಸಾಕಿದೀವಿ, ಅದ್ 1.5 kg ಬಂತಂದ್ರೆ ಅದು 1,500 2,000 ರೂಪಾಯಿಗೆ ಒಂದ್ ಮರಿ ಹೋಗುತ್ತೆ. 15 ಮರಿ ಈಗ ಆಲ್ರೆಡಿ ಈಗ ಮಾರಾಟಕ್ಕೆ ಬಂದಿದ್ದಾವೆ ನಮ್ಮವು. 15 ಮರಿ, 10 ಮರಿಗೆ ಅಲ್ಲಿಗೆ 15,000 ರೂಪಾಯಿ ದುಡ್ಡಾಯ್ತು. ಹಂಗಾಗಿ ನಮ್ಗೆ ಅದನ್ನು ಪ್ರಾಫಿಟ್ ಐತೆ. ನಾವು ಕೆಳಗಡೆ ಜಾಗನು ನಾವು ವೇಸ್ಟ್ ಮಾಡಿಲ್ಲ, ಅದಕ್ಕೆಲ್ಲ ಸಣ್ಣದು ಚಿಕನ್ ಮೆಷ್ ಅಂತ ಬರುತ್ತೆ, ಅದನ್ನ ಹಾಕಿ ಮರಿ ಕೋಳಿಗಳನ್ನೆಲ್ಲ ನಾವು ಮಂಗ್ಸಿ ಕಾಟ ಮತ್ತೆ ಇವು ಹದ್ದುಗಳು ಹೊತ್ಕೊಂಡು ಹೋಗ್ದಂಗೆ ನಾವು ಕೆಳಗಡೆ ನಾಟಿ ಕೋಳಿ ಫಾರಂ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಈ ಕೃಷಿ ಸಾಕಾಣಿಕೆ ಜೊತೆಗೆ ನಾಟಿ ಕೋಳಿನ ಸಾಕಾಣಿಕೆ ಮಾಡ್ಕೊಳ್ಳಿ ಇರ್ಬೇಕು. ಈಗ ಯಾಕಂದ್ರೆ ಮ್ಯಾಲ್ ಶೆಡ್ ಮಾಡಿದೀವಿ, ಅಟ್ಟ ಐತೆ, ಅಟ್ಟದ ಕೆಳಗ್ ಗೊಬ್ಬರ ಬಿದ್ದಿರೋದ್ರಿಂದ ಗೊಬ್ಬರದಾಗ ಇರುತ್ತ ಹುಳ ಅವು ಇವು ಎಲ್ಲ ಕೋಳಿ ತಿನ್ನುತ್ತೆ, ಹಂಗಾಗಿ ಕೋಳಿ ನಾಟಿ ಕೋಳಿನ ಕೆಳಗ್ ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಈ ನಾವು ಈ ಬೈಲಾರ ಬೇರೆ ಕೋಳಿ ಸಾಕಾಣಿಕೆ ಮಾಡಕ್ಕಿನ್ನ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಹೆಚ್ಚು ಲಾಭದಾಯಕ ಅಂತಾರೆ. ಹೌದು, ಈಗ 350-400 ರೂಪಾಯಿ ಕೆಜಿ ನಾಟಿ ಕೋಳಿ, ಅದಷ್ಟಕ್ಕೆ ಹೋಗಲ್ಲ. ಆಮೇಲೆ ಇದಕ್ಕೆ ರೋಗ ಏನು ಮೆಡಿಸಿನ್ ಹಾಕಲ್ಲ ನಾವು, ಖರ್ಚು ಕಡಿಮೆ. ಈಗ ನಾವು ಸಾಕ್ತಿರೋದೆಲ್ಲ ಒಳ್ಳೆ ಪ್ಯೂರ್ ಫೈಟರ್ ಕೋಳಿ ಅಂತ ಸಿಗುತ್ತೆ, ಅಲ್ಲಿ ಆಂಧ್ರದಲ್ಲಿ ತಂದಿದ್ವಿ ಅವು, ಹಂಗಾಗಿ ಅವು ಒಳ್ಳೆ ರೇಟ್ಗೆ ಹೋಗ್ತಾವ. 1,500 ರೂಪಾಯಿ ಒಂದು ಮರಿ, ಅದು ಒಂದ್ ಕೆಜಿ ಬಂತಂದ್ರೆ 1,500. ಮುಂದೇನಾದ್ರೂ ಈ ಕುರಿನೂ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇದೆಯಾ? ಬಹಳ ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕಂತ ಐತೆ. ಯಾವ ಲೋನ್ ಯಾವ್ದು ತಗೊಂಡಿಲ್ಲ, ನನ್ ಸ್ವಂತ ದುಡ್ಡಲ್ಲೇ ಮಾಡಿದೀನಿ. ನೋಡೋಣ, ಇದ್ರಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇನ್ನೊಂದು ಹಸು ಸಾಕೋದ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಶ್ರೀನಿವಾಸ್ ಅವರೇ, ಈಗ ನಿಮ್ದೆಲ್ಲ ಕುರಿ ಶೆಡ್ ಇದನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಈಗ ನೋಡಿದ್ರು ಈ ತರ ಉಪಕಸಬಗಳು ಏನಾದ್ರು ಕೃಷಿ ಜೊತೆಗೆ ಅಳವಡಿಸಿಕೊಂಡ್ರೆ ಹೆಚ್ಚು ಅನುಕೂಲ, ಆದ್ರೆ ಈ ಕೃಷಿಯಿಂದ ಹಿಂದೆ ಸರಿ ಅಂತ ಯುವಕರೇ ಜಾಸ್ತಿ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ಲ, ಬೇರೆ ಕಡೆ ಹೋಗಿ ಎಷ್ಟು ದುಡಿದು ಗುಲಾಮರಾಗೋದ್ಕಿಂತ ನಿಮ್ ನಿಮ್ ಮಲಗಳಲ್ಲಿ ಕೃಷಿ ಮಾಡಿ ಖುಷಿ ಪಡ್ರಿ ಅಂತ ಹೇಳ್ತೀನಿ ಅಷ್ಟೇ. ಅಂದ್ರೆ ಈ ಕೃಷಿ ಜೊತೆಗೆ ಹಂಗೆ ಈ ತರ ಉಪಕಸಬಗಳು ಏನಾದ್ರು ಏನಾದ್ರು ಮಾಡ್ರಿ. ಈಗ ಇಲ್ಲೇನೆ ನೀವು 10 ಮರಿ ಸಾಕಿದ್ರೆ, ಕುರಿ ಮರಿಗಳು ತಂದು 10 ಮರಿ ಸಾಕಿದ್ರೆ, 10 ಮರಿ 5,000 ಸಾಕಿದ್ರೆ ತಂದ್ರೆ, 15,000 ಮಾರಿದ್ರೆ 10 ಮರಿಗೆ 1,00,000 ರೂಪಾಯಿ ದುಡ್ಡಾಯ್ತು. 1,00,000 ರೂಪಾಯಿ ನೀವು ಬೆಂಗಳೂರಲ್ಲಿ ಎಲ್ಲಾದ್ರೂ ದುಡಿಬೇಕಂದ್ರೆ ನಿಮ್ದು 50,000 ಉಳಿಯಲ್ಲ 1,00,000. ಖರ್ಚು ಜಾಸ್ತಿ ಇರುತ್ತೆ, ಮತ್ತೆ ಈಗ ಬಂದಿರೋ ಕಾಯಿಲೆಗಳು ಫಸ್ಟ್ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತೇಳಿ ಊರಿಗೆ ಬರ್ಬೇಕಾಗುತ್ತೆ. ಹಂಗಾಗಿ ನೀವಿಲ್ಲೇ ಇದ್ದು ಇರೋ ಜಮೀನುಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಕೃಷಿ ಕಡೆ ಜಾಸ್ತಿ ಗಮನ ಕೊಟ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಇಷ್ಟಂತೆಲ್ಲ ನೀವು ಒಂದು ಸಾಧನೆ ಮಾಡ್ಲಿಕ್ಕೆ ನಿಮ್ ಮನೆಯ ಸಹಕಾರ ಚೆನ್ನಾಗಿದೆಯಾ ಅನ್ಸುತ್ತ? ನಮ್ಮ ಮನೆಯ ಸಹಕಾರ ಅಂದ್ರೆ ನಂದೇನಿಲ್ಲ ಇದ್ರಲ್ಲ, ನಾನು ಶೆಡ್ ಮಾಡ್ಕೊಟ್ರೇನ ಅಷ್ಟೇ. ಮರಿ ಮೇವು ಹಾಕೋದ್ರಿಂದ ಹಿಡಿದು ಮೆಕ್ಕೆಜೋಳ ನೀರ್ ಕುಡಿಸೋದು ಎಲ್ಲ ಅವ್ರೇನೆ, ನಾನ್ ಮನೇಲಿ ಇರಲ್ಲ, ಪ್ರತಿಯೊಂದು ನೋಡ್ಕೊಳೋದು ಅವ್ರೇನೆ. ನಾನು ಯಾವಾಗ ನನ್ನ ಕೆಲಸ ಬಿಟ್ಟು ಬಂದು ಸಂಜೆ ಯಾವಾಗಾದ್ರೂ 1 ಗಂಟೆ ಬೆಳಿಗ್ಗೆ 1 ಗಂಟೆ ನಾನು ಏನಾದ್ರೂ ಇಲ್ಲ, ಅವ್ರು ಹೇಳಿದ ಕೆಲಸ ಒಂದು ಹೆಲ್ಪ್ ಮಾಡ್ಬೋದು ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಪೂರ್ತಿ ಅವರೆಲ್ಲ ನೋಡ್ಕೊಳೋದೆಲ್ಲ ಅವ್ರೇನೆ. ಅವ್ರಿಗಾಗಿನೆ ನಾವು ಈ ಶೆಡ್ ಮಾಡಿದ್ದು, ಅವ್ರಿಗೂ ಒಂದ್ ಕೆಲಸ ಇರ್ಲಿ ಅಂತ ಹೇಳಿ. ಹಂಗಾಗಿ ಏನ್ ತೊಂದ್ರೆ ಇಲ್ಲ, ಮಾಡ್ತಾರೆ, ಚೆನ್ನಾಗ್ ಮಾಡ್ತಾರೆ, ಚೆನ್ನಾಗ್ ಬಂದಿದ್ದ ಮರಿಗಳೆಲ್ಲ. ಮುಂದಿನ ಏನಾದ್ರೂ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ? ಅದೇ, ಹಸುಗಳು ಹೆಣ್ಣು ಹಸುಗಳು ತಂದು ಸಣ್ಣ ಮರಿಗಳು, ಒಂದ್ 5,000-6,000 ಒಂದೊಂದ್ ಮರಿ ಸಿಗುತ್ತೆ. ಅದು 7 ತಗೊಳ್ಳೋವರೆಗೂ ನಾವು ಸಾಕಿ ಕರು ಹಾಕ್ಬೇಕಾದ್ರೆ ನಾನು ಮಾರಿದ್ರೆ ಒಂದು 10-20 ಮರಿ ತಂದಂಗೆ ಸಾಕಿ ಮಾರ್ಬೇಕಂತ ಆಸೆ ಐತೆ. ಅದಕ್ಕೂ ಒಂದು ಶೆಡ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಮಾಡಿಸ್ತೀನಿ. ಹಾಗಿದ್ರೆ ಶ್ರೀನಿವಾಸ್ ಅವರೇ, ಈಗ ನಿಮ್ಮನ್ನ ಯಾರಾದರೂ ರೈತರು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಏನಿಲ್ಲ, ಇಲ್ಲಿ ಚಳ್ಳಕೆರೆಯಿಂದ 16 ಕಿಲೋಮೀಟರ್ ನಮ್ಮೂರು. ಬೆಂಗಳೂರು ರೋಡಲ್ಲಿ ಬಂದು ಗೋಪನಹಳ್ಳಿ ಗಿರಣಿ ಅಂತ ಐತೆ, ಅಲ್ಲಿಂದ ಬಂದ್ರೆ 7 ಕಿಲೋಮೀಟರ್ ಒಳಗಡೆ. ಒಟ್ಟು ಚಳ್ಳಕೆರೆಯಿಂದ 16 ಕಿಲೋಮೀಟರ್ ಆಗುತ್ತೆ ಅಡವಿ ಚಿಕ್ಕನಹಳ್ಳಿ ಅಂತ. ಇಲ್ಲಿಗೆ ಬಂದ್ರೆ ನಾನು ಯಾವಾಗ್ಲೂ ಸಿಗ್ತೀನಿ, ನಾನು ಸಾಯಂಕಾಲ ಮತ್ತೆ ಬೆಳಿಗ್ಗೆ. ಬರ್ಲಿಕ್ಕೆ ಆಗದಂತವ್ರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಕುರಿ ಮರಿಗಳು ಬೇಕಾದ್ರೆ, ಮತ್ತೆ ನಾಟಿ ಕೋಳಿಗಳು ಬೇಕಾದ್ರೆ, ಒಳ್ಳೆ ಪ್ಯೂರ್ ಜಾತಿ ಕೋಳಿಗಳು ಬೇಕಾದ್ರೆ, ಒಂದ್ ಮರಿ 4,000-5,000 ಮಾರಿದೀನಿ ನಾನು. ಅಂತಂತ ಕೋಳಿ ಇದೆ ನನ್ನ ಹತ್ರ, ಬಂದ್ ತಗೊಂಡ್ ಹೋಗ್ಬೋದು ಅವರು. ನಿಮ್ ಫೋನ್ ನಂಬರ್ ಹೇಳಿ. ನನ್ನ ನಂಬರ್, ಮೊಬೈಲ್ ನಂಬರ್ 9743-106-172. 9743-106-172. ಇದು ಅಡವಿ ಚಿಕ್ಕಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿ ಶ್ರೀನಿವಾಸ್ ಅವರ ಮೊಬೈಲ್ ಸಂಖ್ಯೆ 9743-106-172. ಈ ನಂಬರ್ಗೆ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಬಹಳ ಸಂತೋಷ ಶ್ರೀನಿವಾಸ್ ಅವರ, ಇದುವರೆಗೂ ನೀವು ಈ ಕೃಷಿ ಜೊತೆಗೆ ಉಪಕಸವಾಗಿ ಕುರಿ ಸಾಕಾಣಿಕೆಯನ್ನು ಯಾವ ರೀತಿ ಮಾಡಿ ಇದರಿಂದ ಎಷ್ಟು ಅನುಕೂಲ ಮಾಡ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಈ ಎಲ್ಲ ಅನುಕೂಲಗಳು ಹೀಗೆ ಮುಂದುವರಲಿ, ನಿಮಗೆ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈವರೆಗೂ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳು. ಈ ವಿಷಯವಾಗಿ ಚಳ್ಳಕೆರೆ ತಾಲೂಕು ಅಡವಿ ಚಿಕ್ಕೇನಹಳ್ಳಿಯ ಕೃಷಿಕ ಬಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಮಣಪ್ಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪ್ಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800-420-2233. ಈಗ ರೈತರಿಗೆ ಸಲಹೆ ಕೇಳೋಣ. ಹಾನಿಕಾರಕ ಕೀಟವಾದ ತೊಗರಿ ಕಾಯಿ ಕೊರೆಯುವ ಹುಳುವನ್ನು ಯಶಸ್ವಿಯಾಗಿ ನಿಯಂತ್ರಿಸಲು ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ತಪ್ಪದೇ ಅನುಸರಿಸಬೇಕು. ಮಣ್ಣಿನ ಆರೋಗ್ಯವನ್ನು ಮತ್ತು ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಲು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತ. ಭತ್ತದ ಪೈರಿನ ಬೆಳವಣಿಗೆಯ ಕಾಲದಲ್ಲಿ ಮತ್ತು ತೆನೆ ಬರುವುದಕ್ಕೆ ಮೊದಲು 2 ಬಾರಿ ಸಾರಜನಕವನ್ನು ಅವಶ್ಯಕವಾಗಿ ಪೂರೈಸಬೇಕು. HA3 ಹಾಗೂ HA4 ಎಂಬಂತಹ ಅವರೆ ತಳಿಗಳನ್ನು ಹಿಂಗಾರಿನ ಬೆಳೆಯಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದ 10-12 ಕಿಲೋಗ್ರಾಂ ಬೀಜವನ್ನು ಬಳಸಿ ಬಿತ್ತನೆ ಮಾಡಬೇಕು. ಬೀಜಗಳ ಸಂಖ್ಯೆ ಆರ್ಥಿಕ ಹಾನಿಯ ಮಟ್ಟಕ್ಕಿಂತ ಹೆಚ್ಚಾಗಿದ್ದಾಗ ಮಾತ್ರ ರಾಸಾಯನಿಕಗಳನ್ನು ಉಪಯೋಗಿಸಿದಲ್ಲಿ ಅವುಗಳ ಅನವಶ್ಯಕ ಬಳಕೆಯನ್ನು ತಡೆಗಟ್ಟಬಹುದು. ಬಳಸಿ ಉಳಿದಂತಹ ಸಿಂಪರಣ ದ್ರಾವಣವನ್ನು ಶೇಖರಿಸಿಡಬಾರದು. ಹಿಂಗಾರು ಜೋಳದ ಬೆಳೆಯನ್ನು ಅಕ್ಟೋಬರ್ 15 ಬಿತ್ತನೆ ಮಾಡಬಹುದಾಗಿದ್ದು ಬೀಜ ಬಿತ್ತಿದ 30 ದಿವಸಗಳ ನಂತರ 10-15 ದಿವಸಗಳಿಗೊಮ್ಮೆ 3-4 ಬಾರಿ ಅಂತರ್ಬೇಸಾಯ ಮಾಡಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವಂತಹ ಸೊರಗು ರೋಗದ ಹತೋಟಿಗಾಗಿ ಬಿತ್ತನೆಗೆ ಮುನ್ನ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 2 ಗ್ರಾಂ ಥೈರಾಮ್ನಿಂದ ಬೀಜೋಪಚಾರ ಮಾಡಿ ಬೀಜ ಬಿತ್ತಿದ 15 ದಿನಗಳ ನಂತರ ಒಂದು ಸಸಿಗುಣಿಯಲ್ಲಿ ಒಂದು ದೃಢವಾದ ಸಸಿಯನ್ನ ಮಾತ್ರ ಉಳಿಸಿ ಮಿಕ್ಕ ಸಸಿಗಳನ್ನು ತಪ್ಪದೆ ತೆಗೆದು ಹಾಕಬೇಕು. ನೀರಾವರಿ ಆಶ್ರಯದಲ್ಲಿ ಗೋಧಿಯನ್ನ ಅಕ್ಟೋಬರ್ 2 November 1 ಬಿತ್ತನೆ ಮಾಡಬಹುದಾಗಿದ್ದು ಮುಂಚಿತವಾಗಿ ಬಿತ್ತಿದಂತಹ ಬೆಳೆ ಹೆಚ್ಚು ಇಳುವರಿಯನ್ನು ಕೊಡುತ್ತೆ. ಕುಸುಮೆಯಲ್ಲಿ S144, ಅಣ್ಣಿಗೇರಿ 1, A300, A2 ಎಂಬ ತಳಿಗಳಿವೆ. ಇವುಗಳಲ್ಲಿ ಅಗತ್ಯವಾದ ತಳಿಯನ್ನು ಆರಿಸಿ ಎಕರೆಗೆ 3-3.5 kg ಬೀಜವನ್ನು ಬಿತ್ತನೆ ಮಾಡಬಹುದು. ಹುಚ್ಚಳು ಬೆಳೆಯನ್ನು ಹಿಂಗಾರಿನಲ್ಲಿ ಅಕ್ಟೋಬರ್ ತಿಂಗಳವರೆಗೆ ಬಿತ್ತಿ ಬಿತ್ತನೆಯಾದ 15 ದಿವಸಗಳ ನಂತರ ಪ್ರತಿ 4 ಅಂಗುಲ ಅಂತರವಿರುವಂತೆ ಒಂದು ಸಸಿಯನ್ನು ಉಳಿಸಿ ಮಿಕ್ಕವುಗಳನ್ನು ತೆಗೆದು ಹಾಕಬೇಕು. ಕಬ್ಬು ನಾಟಿಯಾದ 45 ದಿನದಲ್ಲಿ ಶಿಫಾರಸು ಮಾಡಿದ 20%, 75 ದಿನದಲ್ಲಿ 30% ಮತ್ತು 105 ದಿನದಲ್ಲಿ ಉಳಿದ 40% ಸಾರಜನಕ ಒದಗಿಸುವ ರಸಗೊಬ್ಬರವನ್ನು ಕೊಡಬೇಕು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ರೈತ ಸಹಾಯವಾಣಿ ಸಂಖ್ಯೆ

ಬಂಡಿ ತಂಬಿಟ್ಟು ಮಾಡಿಸಿ, ಒಂದು ಬಂಡಿ ತಿಳಿ ಮಾಡಿಸಿ, ಒಂದು ಬಂಡಿ ಕುಂಕುಮ ಕರ್ಸಿ, ಒಂದು ಬಂಡಿ ವಿಳ್ಯ ಕರ್ಸಿ, ಒಂದು ಬಂಡಿ ಕುಂಕುಮ ಕರ್ಸಿ, ಒಂದು ಬಂಡಿ ವಿಳ್ಯ ಕರ್ಸಿ, ಹೆಜ್ಜೆ ಹೆಜ್ಜೆಗೆ ಪೂಜೆಯ ಮಾಡ್ಸಯ್ಯೋ. ಕಡೆಯಿಂದ ಮಿಂಚಿನ ಸುಳಿಯಿಂದ ತಕ ತಯ್ಯ ಕುಣಿಯೂತ ಕೊಳೆಯನು ತೊಳೆಯೂತ, ಓಡಾದ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕ ತಯ್ಯ ಕುಣಿಯೂತ ಕೊಳೆಯನು ತೊಳೆಯೂತ ಬರುತ್ತಾ.